ಭಾರತದ ನಾಗರಿಕ ಸೇವೆಗಳ ಸದಸ್ಯರಿಗೆ ತರಬೇತಿ ನೀಡುವ ದೇಶದ ಪ್ರಮುಖ ಸಂಸ್ಥೆಯಾಗಿ ಇವು ಗುರುತಿಸಿಕೊಂಡಿವೆ. ಪರೀಕ್ಷಾರ್ಥಿ ಅಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಮ್ಯಾಜಿಸ್ಟ್ರೇಟ್ಗಳ ಮಾರ್ಗದರ್ಶನ ಹಾಗೂ ಅಗತ್ಯ ತರಬೇತಿಯಲ್ಲಿ ಅಮೂಲ್ಯವಾದ ಪ್ರಾಯೋಗಿಕ ಅನುಭವವನ್ನು ಪಡೆಯಲಿದ್ದಾರೆ. ಈ ಕಾರ್ಯಾಗಾರದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ತೆಲಂಗಾಣ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಪುದುಚೇರಿ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳ 40 ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯಪುರ ವಿಮಾನ ನಿಲ್ದಾಣ ಮೇಲ್ದರ್ಜೆಗೆ ಏರಿಸಲು ಸಂಪುಟ ಸಭೆಯಲ್ಲಿ ಅನುಮೋದನೆ. ಜಾತಿ ಜನಗಣತಿ ಸಮೀಕ್ಷೆ ಹಿನ್ನೆಲೆ ಸಚಿವರು ಆಯೋಗದ ಅಧಿಕಾರಿಗಳೊಂದಿಗೆ ಉಪಮುಖ್ಯಮಂತ್ರಿ ಚರ್ಚೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಕಳವು ಆಗಿಲ್ಲ, ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟನೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ತ್ವರಿತವಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ. ಮಳೆ ಹಾನಿ, ಬೆಳೆ ನಷ್ಟ ಪರಿಹಾರ ಹೆಚ್ಚಿಸುವಂತೆ ಸರ್ಕಾರಕ್ಕೆ ರೈತ ಮುಖಂಡರಿಂದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:50:20. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರೇ ಮತ್ತು ಪ್ರೀತಿಯ ಕೇಳುಗರೇ, ತಮಗೆಲ್ಲರಿಗೂ ಕಿಸಾನ್ ವಾಣಿ ಕೃಷಿರಂಗಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು, ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿಯಲ್ಲಿ ಹುಚ್ಚುನಾಯಿ ಕಡಿತ ಮತ್ತು ನಿರ್ವಹಣೆಯ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಡಿಆರ್ ಮಂಜುನಾಥ್ ಅವರೊಂದಿಗೆ ಸಂದರ್ಶನವನ್ನ ಆಲಿಸಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹುಚ್ಚುನಾಯಿ ಕಡಿತ ಮತ್ತು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಹುಚ್ಚುನಾಯಿ ಪ್ರಕರಣಗಳು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಬೀದಿ ನಾಯಿಗಳು ಹೆಚ್ಚಳ ಕಂಡಂತೆಲ್ಲ ಈ ಹುಚ್ಚುನಾಯಿ ಅಥವಾ ಹುಚ್ಚುನಾಯಿ ಹರಡತಕ್ಕಂತಹ ರೇಬಿಸ್ನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಹಾಗಾಗಿ ಇದೊಂದು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿರತಕ್ಕಂತಹ ವಿಷಯ. ಸಾಮಾನ್ಯವಾಗಿ ಈ ನಾಯಿಗಳಲ್ಲಿ ಹುಚ್ಚು ಅನ್ನುವಂಥದ್ದು ಯಾಕೆ ಬರುತ್ತೆ, ಹುಚ್ಚುನಾಯಿಗಳು ಏನೆಲ್ಲ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ, ಯಾವೆಲ್ಲ ಪ್ರಾಣಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ, ಈ ಹುಚ್ಚುನಾಯಿ ಕಡಿತದಿಂದಾಗಿ ಏನೆಲ್ಲ ಸಮಸ್ಯೆಗಳು ಆಗುತ್ತೆ, ಇದನ್ನು ತಡೆಯುವಂಥದ್ದು ಹೇಗೆ, ಒಂದು ವೇಳೆ ಕಡಿತು ಅಂತ ಹೇಳಿದರೆ ಇದಕ್ಕೆ ಚಿಕಿತ್ಸೆ ಮತ್ತು ನಿರ್ವಹಣಾ ಕ್ರಮಗಳು ಹೇಗೆ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಹುಚ್ಚುನಾಯಿ ಬಗ್ಗೆ ನಾವು ಆಗಾಗ್ಗೆ ಕೇಳ್ತಾ ಇರ್ತೇವೆ. ಈ ನಾಯಿಗಳಲ್ಲೂ ಕೂಡ ಹುಚ್ಚು ಅನ್ನುವಂಥದ್ದು ಬರುತ್ತಾ, ಹುಚ್ಚುನಾಯಿ ಅಂತ ಅಂದ್ರೆ ಏನು, ಮತ್ತೆ ಈ ಮನುಷ್ಯರಲ್ಲಿ ಬರುವಂತಹ ಒಂದು ಮಾನಸಿಕ ಸಮಸ್ಯೆಗಳಿದಾವಲ್ಲ ಹಾಗೆ ಇದು ಕೂಡ ಇರುತ್ತೆ, ಹೇಗೆ? ಈ ದಿನ ನಾವೊಂದು ಹುಚ್ಚುನಾಯಿ ರೋಗ, ಹುಚ್ಚುನಾಯಿ ಅನ್ನೋದಕ್ಕಿಂತ ರೇಬಿಸ್ ಅಂದ್ರೆ ಎಲ್ಲರಿಗೂ ಅರ್ಥ ಆಗುವಂತ ಒಂದು ಕಾಯಿಲೆ. ಈ ರೇಬಿಸ್ ಅನ್ನೋದು ವನ್ಯ ಜೀವಿಗಳು ಅಂದ್ರೆ ವೈಲ್ಡ್ ಅನಿಮಲ್, ನರಿ ಮತ್ತೆ ಬೇರೆ ಬೇರೆ ಇವು ಜಾತಿಗಳಲ್ಲಿ ಒಂದು ರಿಸರ್ವರ್ ಆಗಿರುತ್ತೆ. ನಮ್ಮ ಒಂದು ನಾಯಿ ಅಥವಾ ಬೆಕ್ಕು ಅವನ ಹತ್ರ ಹೋದಾಗ, ಅದನ್ನು ಕಚ್ಚಿಸ್ಕೊಂಡು ಬಂದಾಗ ಈ ಒಂದು ನಾಯಿ ಬೆಕ್ಕಿಗಳಿಗೆ ರೇಬಿಸ್ ಬರುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದು ಏನು, ಒಂದು ನಾಯಿಯಿಂದ ಇನ್ನೊಂದು ನಾಯಿಗೆ ಬರ್ಬೋದು ಕಚ್ಚೋದ್ರಿಂದ, ಇಲ್ಲ ಒಂದು ಬೆಕ್ಕಿನಿಂದ ಇನ್ನೊಂದು ಬೆಕ್ಕಿಗೆ ಬರ್ಬೋದು, ಇಲ್ಲ ನಾಯಿಯಿಂದ ಬೆಕ್ಕಿಗೆ ಬರ್ಬೋದು, ಇಲ್ಲ ನಾಯಿಯಿಂದ ಹಸುಗಳಿಗೆ ಬರ್ಬೋದು, ಇಲ್ಲ ನಾಯಿಯಿಂದ ಮನುಷ್ಯಗೆ ಬರ್ಬೋದು. ಬರುವಂತಹ ವಿಧಾನ ತುಂಬಾ ಇರೋದು ನಾಯಿ ಕಚ್ಚೋದ್ರಿಂದ ಬರುತ್ತೆ, ಇಲ್ಲ ಬೆಕ್ಕು ಕಚ್ಚೋದ್ರಿಂದ ಬರುತ್ತೆ, ಇಲ್ಲ ನಿಮ್ ಕೈಯಲ್ಲಿ ಗಾಯ ಆಗಿದ್ದು, ನಿಮ್ ಹಸುಗಳಲ್ಲಿ ಏನಾರ ಕಾಯಿಲೆ ಇದ್ದು, ನೀವು ಬಾಯಿಗೆ ಬೆಳ್ಳು ಹಾಕಿ ನೀವೇನ ಮುಟ್ಟಿದಾಗ ಅಲ್ಲಿಂದನು ಬರುವ ಚಾನ್ಸಸ್ ಇರುತ್ತೆ. ಬರುವಂತ ಕಾಯಿಲೆ ಹೇಗ್ ಬರುತ್ತೆ, ಒಂದು ನಾಯಿಯ ಜೊಲ್ಲು ಅಥವಾ ಒಂದು ರೇಬಿಸ್ ಬಂದಿರುವ ಒಂದು ಹಸುವಿನ ಜೊಲ್ಲಿನಿಂದ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಏನು ಹೇಳ್ತಾ ಇದೀವಿ, ನಾರ್ಮಲ್ ಆಗಿ ನಮ್ಗೆ ನಾಯಿಲ್ ಕಂಡು ಬರುತ್ತೆ. ಒಂದು ಸತಿ ನಾಯಿಗೆ ಬಂತು ಅಂದ್ರೆ ಹೆಂಗ್ ಬರುತ್ತೆ ಹೇಳಿನಲ್ಲ, ಒಂದು ನಾಯಿ ಕಚ್ಚುವುದರಿಂದನೇ ಬರುತ್ತೆ. ಇದು ಒಂದು ಲಿಸ್ಸಾ ವೈರಸ್ ಅಂತ ಹೇಳಿ ಒಂದು ರಾಬ್ಡೋವಿರಿಡ್ ಎಂದ ವೈರಸ್, RNA ವೈರಸ್ ಅಂತ ಹೇಳ್ತೀವಿ. ಈ ವೈರಸ್ ಒಂದು ನಾಯಿಯಿಂದ ಇನ್ನೊಂದು ನಾಯಿಗೆ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಒಂದು ನಾಯಿಗೆ ಬರ್ತಾ ಹೋಗುತ್ತೆ. ಇದು ಒಂದು ಭಯಾನಕ ಕಾಯಿಲೆ. ಭಯಾನಕ ಕಾಯಿಲೆಯಿಂದ ಹೇಗೆ ಅಂತ ಹೇಳ್ತೀವಿ ಅಂದ್ರೆ, ಈ ಕಾಯಿಲೆ ಬಂದ್ರೆ ನಮಗೆ ಯಾವುದೇ ರೀತಿಯಾದ ಚಿಕಿತ್ಸೆ ಇಲ್ಲ. ಇದು ಎಲ್ಲರ ಗಮನಗಳ ವಿಚಾರ, ಇದಕ್ಕೆ ಚಿಕಿತ್ಸೆ ಇಲ್ಲ. ಬರದಂಗೆ ನಾವು ತಡೆಯಬಹುದೇ ಹೊರತು, ಬಂದು ಒಂದು ಸತಿ ನಮಗೆ ಮನುಷ್ಯಲ್ಲಾಗ್ಲಿ ನಾಯಲ್ಲಾಗ್ಲಿ ಹಸುನಲ್ಲಾಗ್ಲಿ ಇಲ್ಲ ಬೆಕ್ಕನಾಗ್ಲಿ ಕಾಯಿಲೆ ಬಂದಿದೆ ಅಂದ್ರೆ, ಈಗಿರುವ ಒಂದು ಮೆಡಿಕಲ್ ಇದರಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಈಗೇನೋ ಹೊಸದಲ್ಲ ಯಾವ್ದೋ ಒಂದು ಮೊನ್ನೆ ಪೇಪರ್ ಅಲ್ಲಿ ಬಂದಿದೆ, ಯಾರಿಗೋ ಟ್ರೀಟ್ಮೆಂಟ್ ಕೊಟ್ಟಿದೀವಿ ಹುಷಾರಾಗಿದೆ ಹಿಂಗಾಗಿದೆ ಅಂತ, ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯಾದ ಲಿಖಿತ ಮಾರ್ಗದಲ್ಲಿ ಒಂದು ಪ್ರೋಟೋಕಾಲ್ ಆಗ್ಲಿ ಇದಾಗ್ಲಿ ಇಲ್ಲ. ಹಂಗಾಗಿ ಹುಚ್ಚು ನಾಯಿ ರೋಗ ಬರದಂತೆ ತಡೆಯುವುದು ನಮ್ಮೆಲ್ಲರ ಕರ್ತವ್ಯ, ಇದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕಾಗುತ್ತೆ. ಈಗ ನಾಯಿಗಳಲ್ಲಾದ್ರೂ ಕೂಡ ಸಾಮಾನ್ಯವಾಗಿ ಯಾವ ಯಾವ ಕಾರಣದಿಂದ ಈ ಹುಚ್ಚು ಅಥವಾ ರೇಬಿಸ್ ಅನ್ನುವಂಥದ್ದು ಬರುತ್ತೆ? ಈಗ ನಾಯಿಗಳಲ್ಲಿ ಏನಾಗುತ್ತೆ, ಬ್ರೀಡಿಂಗ್ ಸೀಸನ್ ನಡೀತಾ ಇದೆ, ಒಂದು ನಾಯಿಯಿಂದ ಒಂದು 10 ನಾಯಿ ಹೋಗ್ತಾ ಇರ್ತವೆ ಬೀದಿನಲ್ಲಿ. ಅವಾಗೇನು ಒಂದಕ್ಕೊಂದು ಗಲಾಟೆ ಆಗುತ್ತೆ, ನಾಯಿಲಿ ವೈರಸ್ ಇರುತ್ತೆ, ಇನ್ನು ಸಿಂಪ್ಟಮ್ ತೋರಿಸಿರೋದಿಲ್ಲ, ಅಂದ್ರೆ ಯಾವ್ದೇ ರೀತಿಯ ಗುಣಲಕ್ಷಣಗಳನ್ನು ತೋರಿಸಿರಲ್ಲ, ಅದು ಇನ್ನೊಂದು ನಾಯಿ ಕಚ್ಚುತ್ತೆ. ಒಂದು ನಾಯಿ ಇನ್ನೊಂದು ನಾಯಿ ಕಚ್ಚೋದ್ರಿಂದ ಒಂದು ನಾಯಿಯಿಂದ ಇನ್ನೊಂದು ನಾಯಿಗೆ ಬರುತ್ತೆ. ಹಿಂಗೆ ಕಚ್ಕೊಂಡಾಗ ಏನಾಗೋಗುತ್ತೆ, ಇವತ್ತು ನನಗೆ ನಾಯಿ ಕಚ್ಚಿದೆ ಅಂದ್ರೆ ಇದು ಮಿನಿಮಮ್ ಅಂದ್ರೆ ಒಂದು 8 ದಿನದಲ್ಲೇ ನನಗೆ ರೇಬಿಸ್ ಕಾಯಿಲೆ ಬರ್ಬೋದು, 3 ತಿಂಗಳು ಬಿಟ್ಟು ಬರ್ಬೋದು, 6 ತಿಂಗಳು ಬಿಟ್ಟು ಬರ್ಬೋದು, ವರ್ಷ ಬಿಟ್ಟು ಬರ್ಬೋದು, 6 ವರ್ಷ ಬಿಟ್ಟು ಬರ್ಬೋದು. ಇಲ್ಲಿವರೆಗೂ ನಮ್ಗೆ ನಾವು ಓದಿರೋ ಪ್ರಕಾರ ಕಚ್ಚಿಸ್ಕೊಂಡು 18 ವರ್ಷ ಆಗಿದ್ಮೇಲೆ ರೇಬಿಸ್ ಬಂದಿರುವಂತ ಕಾಯಿಲೆಗಳನ್ನ ನಾವು ನೋಟ್ ಮಾಡಿದೀವಿ. 18 ವರ್ಷದವರೆಗೂ ಬರ್ಬೋದು. ಅದಕ್ಕಾಗೇನೆ ಏನ್ ಅಂತ ಹೇಳ್ತೀವಿ, ಎಲ್ಲಿ ಕಚ್ಚುತ್ತೆ, ಕಚ್ಚಿದಾಗ ಆ ಒಂದು ಜೊಲ್ಲಿನಲ್ಲಿ ವೈರಸ್ ಎಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ಇತ್ತು ಎಲ್ಲ ಕೌಂಟ್ ಆಗುತ್ತೆ. ಈಗ ಕಾಲಲ್ಲಿ ಕಚ್ಚಿದ್ರೆ ಮೆದುಳಿಗೆ ಹೋಗಕ್ಕೆ ತುಂಬಾ ಟೈಮ್ ತಾಳುತ್ತೆ. ಈಗ ಒಂದು 2-3 ತಿಂಗಳು ಆದ್ಮೇಲೆ ನಿಮ್ಗೆ ರೇಬಿಸ್ ಬರ್ಬೋದು, ನೀವೇನು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ, ಅಪ್ಪಿ ತೋಪಿ ನಿಮ್ ಕಿವಿ ಹತ್ರ ಕಚ್ಚಿತು ಇಲ್ಲ ಬಾಯಿ ಹತ್ರ ಕಚ್ಚಿತು, ಅಲ್ಲಿಂದ ಮೆದುಳಿಗೆ ತುಂಬಾ ಬೇಗ ಹೋಗುತ್ತೆ. ಅವಾಗೇನು 15 ದಿನ 1 ತಿಂಗಳಲ್ಲಿ ರೇಬಿಸ್ ಬರ್ಬೋದು. ಈ ಒಂದು ಇದ್ರಿಂದನ ಎಲ್ಲಿ ಕಚ್ಚುತ್ತೆ ಹೆಂಗ್ ಕಚ್ಚುತ್ತೆ ನೀವು ಯಾವ್ದೇ ರೀತಿಯ ಟ್ರೀಟ್ಮೆಂಟ್ ತಾಳಲಿಲ್ಲ ಅಂದ್ರೆ, ಆ ಅನಿಮಲ್ ಅಲ್ಲಿ ನಿಮ್ಗೆ ಆಲ್ರೆಡಿ ಹುಚ್ಚು ರೋಗ ಇತ್ತು ಅಂದ್ರೆ ಮನುಷ್ಯರಿಗಾಗ್ಲಿ ಹಸುಗಾಗ್ಲಿ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ತಾವ್ ಹೇಳಿದ್ರಿ ಮೆದುಳನ್ನ ತಲುಪಬೇಕು ಅವಾಗ ಬರುತ್ತೆ ಅಂತ ಹೇಳಿ, ಮೆದುಳನ್ನ ತಲುಪವರೆಗೂ ಕೂಡ ಇದು ಬೇರೆ ಅಂಗಾಂಗಗಳಿಗೆ ಏನು ಹಾನಿ ಮಾಡಲ್ವಾ? ಇದು ಇದೇನಾಗುತ್ತೆ, ಇದನ್ನ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ನರರೋಗ, ಇದು ನರರೋಗ ಅಂದ್ರೆ ನಾವು ಕಚ್ಚಿದ ಜಾಗದಿಂದ ಅಲ್ಲಿ ಅದು ನರಕ್ ಎಂಟ್ರಿ ಆಗಿ ನರದಿಂದ ಬ್ರೈನ್ ಹೋಗ್ಬೇಕು, ಬ್ರೈನ್ ಅಲ್ಲಿ ಹೋಗಿ ಎಲ್ಲಾ ಸಿಂಪ್ಟಮ್ಸ್ ಪ್ರೊಡಕ್ಷನ್ ಇದಾಗುತ್ತೆ, ಅಂದ್ರೆ ಗುಣಲಕ್ಷಣಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಬೇರೆ ಯಾವ್ದೇ ರೀತಿ ಅದಿಲ್ಲ, ಒಂದು ಸತಿ ಅದು ಬ್ರೈನ್ ಅಚೀವ್ ಆದ್ಮೇಲೆ ಬ್ರೈನ್ ಇಂದ ಮಲ್ಟಿಪ್ಲಿಕೇಶನ್ ಅಂದ್ರೆ ವೈರಾಣುಗಳು ಉತ್ಪತ್ತಿಯಾಗಿ ದ್ವಿಪತ್ತಿ ಆಗಿ ಅಲ್ಲಿಂದ ನಿಮ್ಗೆ ಗುಣಲಕ್ಷಣಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ಎಲ್ಲಿ ಯಾವ ಕಾನ್ಸಂಟ್ರೇಷನ್ ಅಲ್ಲಿ ಜೊಲ್ಲಲ್ಲಿ ನಿಮ್ಗೆ ವೈರಾಣು ಇತ್ತು ಎಲ್ಲಿ ಕಚ್ಚಿದೆ ಅದ್ರ ಮೇಲೆ ನಿಮ್ಗೆ ಇದಾಗ್ತಾ ಹೋಗುತ್ತೆ. ಈ ನಾಯಿಗಳಲ್ಲಿ ಸಾಮಾನ್ಯವಾಗಿ ಹುಚ್ಚು ಬರುತ್ತೆ ರೇಬಿಸ್ ಇಂದ ಅಂತ ಹೇಳಿ ತಾವ್ ಹೇಳಿದ್ರೆ, ನಾವು ಜನಸಾಮಾನ್ಯರು ಹುಚ್ಚು ಅಂತ ಹೇಳಿ ಕರಿತೀವಿ, ಅದನ್ನೇ ವೈಜ್ಞಾನಿಕವಾಗಿ ರೇಬಿಸ್ ಅಂತಾನು ಕೂಡ ಕರೆಯಲಾಗುತ್ತೆ. ಗ್ರಾಮೀಣ ಭಾಗದಲ್ಲಿ ಹುಚ್ಚು ನಾಯಿ ಅಂದ್ರೆ ಬೇಗ ಅರ್ಥ ಆಗುತ್ತೆ, ಅದು ಉಂಟು ಮಾಡತಕ್ಕಂತ ಪರಿಣಾಮಗಳನ್ನ ನಾವು ನಗರ ಪ್ರದೇಶದವರು ಅರ್ಥ ಮಾಡಿಸ್ಬೇಕು ಅಂತ ಅಂದ್ರೆ ರೇಬಿಸ್ ಅಂತಲೇ ಹೇಳ್ಬೇಕಾಗುತ್ತೆ. ಈ ರೇಬಿಸ್ ಏನಾದ್ರೂ ನಾಯಿಗಳಲ್ಲಿ ಬಂತು ಅಂತ ಹೇಳಿದ್ರೆ ನಾಯಿಗಳಲ್ಲಿ ಏನು ಲಕ್ಷಣಗಳು ಕಂಡು ಬರುತ್ತೆ? ಈಗ ನಾಯಿನಲ್ಲಿ 2 ವಿಧಗಳಿದೆ, ನಾಯಿ ಇರ್ಬೋದು ಇಲ್ಲ ಹಸು ಇರ್ಬೋದು. ಒಂದು ಉಗ್ರ ವಿಧ, ಅದನ್ನ ಇನ್ನೊಂದು ಅಂತ ಕರಿಬಹುದು, ಉಗ್ರ ಸ್ವರೂಪ ಅಂತ ಹೇಳ್ಬೋದು ಇಲ್ಲ ಫ್ಯೂರಿಯಸ್ ಫಾರ್ಮ್ ಅಂತ ಹೇಳ್ಬೋದು. ಇನ್ನೊಂದು ಮೂಕ ಸ್ವರೂಪ ಅಥವಾ ಮೌನ ಸ್ವರೂಪ ಇಲ್ಲ ಡಂ ಫಾರಂ ಅಂತ. ಉಗ್ರ ಸ್ವರೂಪ ಅಂದ್ರೆ ನಾಯಿ ಓಡಾಡ್ತಾ ಇರುತ್ತೆ, ಸುಮ್ ಸುಮ್ನೆ ಬಂದು ಕಚ್ಚುತ್ತೆ, ನೀವು ಓಡಾಡ್ತಾರೆ ಯಾರೋ ಜನಗಳು ಕಚ್ಚಕ್ ಹೋಗುತ್ತೆ, ಬಾಯಲ್ಲಿ ಜೊಲ್ ಸುರಿಸ್ತಾ ಇರುತ್ತೆ. ಆಮೇಲೆ ಅಗ್ರೆಸಿವ್ ಅಂದ್ರೆ ಏನೋ ನೋಡಿರೋನ ಭಯ ಆಗುತ್ತೆ, ನಾಯಿನ ಬಾಯಿನ ಓಪನ್ ಮಾಡ್ಕೊಂಡು ಕಚ್ಚೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ನಾಯಿ ಅಂದ್ರೆ, ಈ ತರ ಒಂದು. ಆಮೇಲೆ ನೀವೇನೋ ಶಬ್ದ ಮಾಡಿದ್ರೆ ತುಂಬಾ ಹೆದರುತ್ತೆ ಶಬ್ದಕ್ಕೆ. ಅಪ್ಪಿತಪ್ಪಿ ನೀವು ಕತ್ಲು ಕೋಣೆಯಲ್ಲಿ ಕೂಡ ಹಾಕ್ಬಿಟ್ಟು ಆಚೆ ಕರ್ಕೊಂಬಂದ್ಬಿಟ್ರೆ ತುಂಬಾ ಭಯ ಬೀಳುತ್ತೆ. ಅಂದ್ರೆ ನಾವು ಫೋಟೋಫೋಬಿಯಾ ಅಂತ ಹೇಳ್ತೀವಿ, ಅಂದ್ರೆ ಸೂರ್ಯ ನೋಡಿದ್ರೆ ಭಯ ಬೀಳುತ್ತೆ. ನೀರು ಕುಡಿಯೋದಿಲ್ಲ, ಅದನ್ನ ನಾವೇನಿಲ್ಲ ಹೈಡ್ರೋಫೋಬಿಯಾ ಅಂತ ಹೇಳ್ತೀವಿ. ಮನುಷ್ಯರಲ್ಲಾಗ್ಲಿ ಯಾರು ನೀರು ಕುಡಿಸಕ್ ಹೋದ್ರೆ ನೀರು ಕುಡಿಯಕ್ ಹೋಗಲ್ಲ, ತಳ್ಳುತ್ತಾರೆ. ಮನುಷ್ಯರಾದ್ರೂ ತಳ್ಳುತ್ತಾರೆ, ನಾಯಿ ಆದ್ರೆ ಕುಡಿಯಕ್ ಹೋಗೋದೇ ಇಲ್ಲ. ಆಮೇಲೆ ಆಕ್ರಮಣ ಮಾಡುವುದು ಅಂದ್ರೆ ಯಾರನ್ನ ಸಿಕ್ಕಿದ್ರೆ ಅಟ್ಯಾಕ್ ಮಾಡಕ್ ಹೋಗುತ್ತೆ, ತೂರಾಡುತ್ತೆ. ಅಂದ್ರೆ ಲೇಟರ್ ಸ್ಟೇಜಸ್ ಆದಂಗೆ ಏನಾಗೋಗುತ್ತೆ, ನಡಿಯಕ್ ಆಗೋದಿಲ್ಲ, ಸೌಂಡ್ ವೇರಿ ಆಗ್ತಾ ಹೋಗುತ್ತೆ. ಈಗ ನಾನು ನೋಡಿರೋ ನಂದೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದೇ ಊರಲ್ಲಿ 20-30 ಹಸುಗೆ ಒಂದೇ ನಾಯಿ ಕಚ್ಚಿದೆ. ಅಂದ್ರೆ ಏನೋ ಒಂದು ರೂಟ್ ಅಲ್ಲಿ ವಾಕ್ ಹೋಗ್ತಾ ಇದೆ ನಾಯಿ, ಸಿಕ್ಕಿರೋ ಹಸುಗಳನ್ನೆಲ್ಲಾನು ಕಚ್ಕೊಂಡು ಹೋಗಿದೆ. ಅದೇನು ಒಂದೇ ಸತಿ ಒಂದೇ ಊರಲ್ಲಿ, ಚಂದ್ರಪಟ್ಟಣ ತಾಲೂಕಲ್ಲಿ ವೆಟರ್ನರಿ ಆಫೀಸರ್ ವರ್ಕ್ ಮಾಡ್ಬೇಕಾದ್ರೆ ಒಂದೇ ಊರಲ್ಲಿ ನನಗೆ 25-30 ಹಸುಗಳು ರೇಬಿಸ್ ಬಂದಿದೆ. ಏನು ಒಂದ್ ಆಂಗಲ್ ಅಲ್ಲಿ ನಾಯಿ ಹೋಗ್ತಾ ಇದೆ, ಸಿಕ್ಕಿರೋ ಹಸುಗಳನ್ನೆಲ್ಲ ಕಚ್ಕೊಂಡು ಹೋಗಿದೆ. ಕೆಲವ್ರು ಗಮನಿಸಿದಾರೆ, ಕೆಲವ್ರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ, ವ್ಯಾಕ್ಸಿನ್ ಹಾಕ್ಸ್ಕೊಂಡೋದ್ರಿಂದ ಪ್ರಿವೆಂಟ್ ಆಗಿದೆ, ಇನ್ ಕೆಲವ್ರು ಗಮನಿಸೇ ಇಲ್ಲ. ಒಂದೇ ಊರಲ್ಲಿ ಒಂದ್ 15-20 ಒಂದೇ ಸತಿ ನಮ್ಗೆ ಈ ತರ ರೇಬಿಸ್ ಬಂದಾಗ ನಮ್ಗೆ ಡೌಟ್ ಆಯ್ತು ಇದು ಹೆಂಗಾಯ್ತು ಅಂತ. ಅವ್ರು ಕೇಳ್ತಾ ಹೋದಾಗ ಒಂದು 2 ಮುಂಚೆ ಒಂದು ನಾಯಿ ಸರ್ ಸಿಕ್ಕರ್ನೆಲ್ಲ ಕಚ್ಕೊಂಡು ಹೋಯ್ತು, ನಾವು ನಾಯಿನ ಸಾಯಿಸ್ಬಿಟ್ವಿ ರೇಬಿಸ್ ಬಂದಿರೋದ್ರಿಂದ, ಅವಾಗ ಯಾವಾಗಲೂ ಕಚ್ಚಿ ಹೋಗಿರ್ಬೇಕು ಅಂತ ಹೇಳಿದ್ರು. ಟೋಟಲ್ ಇನ್ನು 20-30 ಅನಿಮಲ್ನ ನಾವು ಅಂದ್ರೆ ಸಾಯೋವರೆಗೂ ಇದ್ದು ಮಣ್ಣು ಮಾಡ್ಬೇಕಾದ ಪರಿಸ್ಥಿತಿಗೆ ಬಂತು ನಮ್ಗೆ. ಏನಕ್ಕೆ ನಾನು ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ, ಉಗ್ರ ಸ್ವರೂಪದಲ್ಲಿದ್ದಾಗ ಯಾರ್ಯಾರು ಸಿಗುತ್ತಾರೋ ಎಲ್ಲಾರನು ಕಚ್ಕೊಂಡು ಹೋಗ್ತಾರೆ. ಮನುಷ್ಯರಾಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಯಾರನ್ನ ಆಗ್ಲಿ, ಇದು ಉಗ್ರ ಸ್ವರೂಪ. ಇನ್ನೊಂದೇನ್ ಹೇಳಿದ್ವಿ, ಮೌನ ಸ್ವರೂಪ. ಮೌನ ಸ್ವರೂಪ ಅಥವಾ ಮೂಕ ಸ್ವರೂಪ ಇಲ್ಲ ಡಂಪ್ ಫಾರಂ ಅಂತ ಹೇಳ್ತೀವಿ. ಏನಾಗೋಗುತ್ತೆ, ನಾಯಿ ಸುಮ್ನೆ ಇರುತ್ತೆ, ಸ್ವಲ್ಪ ಜಲ್ ಸುರಿಸಿದ್ರೆ ಚೆಲ್ ಸುರಿಸುತ್ತೆ, ಏನೂ ತಿನ್ನೋದಿಲ್ಲ, ಸುಮ್ನೆ ಕೂತ್ಕೊಂಡಿರುತ್ತೆ, ಏನೋ ನೀವು ಕೊಟ್ರು ನುಂಗಕ್ ಆಗೋದಿಲ್ಲ. ಈ ತರ ರೂಪದಲ್ಲಿ ಏನಾಗೋಗುತ್ತೆ ಅಂದ್ರೆ ಕೆಲವು ಸತಿ, ಇದು ಒಂದು ಎಕ್ಸಾಂಪಲ್. ಮೊನ್ನೆ ಒಂದು ನಮ್ಗೆ ಇಲ್ಲೇನ ಒಂದು ಡಾಗ್ ರೆಫರ್ ಆಯ್ತು. ಏನಾಗ್ತಾ ಇದೆ ಸರ್, ನಾಯಿ ಬರ್ತಾ ಬರ್ತಾ ಬರ್ತಾ ಡಲ್ ಆಗ್ತಾ ಇದೆ, ಏನು ತಿನ್ನಕ್ಕೆ ಇಷ್ಟಪಡ್ತಾ ಇಲ್ಲ. ನಾವೇನ್ ಮಾಡಿವಿ, ಮಾಮೂಲಿ ಫಸ್ಟ್ ಜೊಲ್ಲಲ್ಲನ್ನ ರೇಬಿಸ್ ಟೆಸ್ಟ್ ಮಾಡಿಸಿವಿ, ನೆಗೆಟಿವ್ ಬಂತು. ನೆಗೆಟಿವ್ ಬಂದ್ಮೇಲೆ ನಾವು ತಿರ್ಗಾ ಎಂಡೋಸ್ಕೋಪಿಗೆ ಮಾಡಿಸಿ, ತಿರ್ಗಾ ಎಲ್ಲ MRI ಎಲ್ಲ ಮಾಡಿಸಿ, ಏನು ಡಿಸೀಸ್ ಇಲ್ಲ, ಏನು ಗೊತ್ತಾಗ್ದಲ್ಲ ಇರೋ ಪರಿಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ತಿರ್ಗಾ ಅದು ಲಕ್ಷಣಗಳು ಜಾಸ್ತಿ ಆಗ್ತವೆ, ತಿರ್ಗಾ ಟೆಸ್ಟ್ ಮಾಡಿಸಿವಿ, 3 ಬಿಟ್ಟು ಪಾಸಿಟಿವ್ ಬಂದ್ಬಿಟ್ಟು. ಆ ಒಂದು ವಿಚಾರದಲ್ಲಿ ನಾವೇನ್ ಮಾಡಿವಿ, ನಮ್ಮ ಕಾಲೇಜಿನ ಒಂದು 20-30 ಜನ ಮಕ್ಕಳು ಯಾರು ನಾಯಿನ ಸಂಪರ್ಕಕ್ಕೆ ಬಂದವರು ಎಲ್ಲರಿಗೂ ವ್ಯಾಕ್ಸಿನ್ ಮಾಡಿಸಿವಿ, ಅದ್ರ ಜೊತೆಗೆ ಓನರ್ಗು ವ್ಯಾಕ್ಸಿನ್ ಮಾಡಿಸ್ಕೊಂಡಿದ್ವಿ. ಏನಕ್ಕೆ ಅಂದ್ರೆ ಮೌನ ಸ್ವರೂಪದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ, ನಾವೇನ್ ಅನ್ಕೊಂತೀವಿ ಬೇರೆ ಯಾವುದೋ ಕಾಯಿಲೆ ಏನೋ ಆಗಿದೆ ಅಂತೇಳಿ ಟ್ರೀಟ್ಮೆಂಟ್ ಮಾಡಕ್ ಹೋಗ್ತೀವಿ. ಇದು ಒಂದು ರೇಬಿಸ್ನ ಗುಣಲಕ್ಷಣಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇದು ಒಂದು ಪ್ರಾಣಿಜನ್ಯ ರೋಗ, ಅಂದ್ರೆ ಜಾನುವಾರುಗಳಿಂದ, ನಾಯಿಯಿಂದ ಇರ್ಬೋದು, ಇವರಿಂದ ಇರ್ಬೋದು, ಜಾನುವಾರುಗಳಿಂದ ಮನುಷ್ಯರಿಗೆ ಬರುತ್ತೆ ಆ ಒಂದು ರೋಗ. ಇದು ಜೂನೋಸಿಸ್ ಅಂತ ಹೇಳ್ತೀವಿ, ಅಥವಾ ಪ್ರಾಣಿಜನ್ಯ ರೋಗ ಅಂತ ಕರಿತೀವಿ. ಅದೇ ನೀವು ಹಸುಗಳಿಗೆ ಬಂದ್ರೆ, ಹಸುಗಳಲ್ಲಿ ಏನಾಗೋಗ್ಬಿಡುತ್ತೆ ಅಂದ್ರೆ ನಾಯಿ ಕಚ್ಚುತ್ತೆ. ನಾವು ಹಸುನ ಏನಂದ್ರೆ ಡೆಡ್ ಅಂಡ್ ಹೋಸ್ಟ್ ಅಂತ ಹೇಳ್ತೀವಿ. ಡೆಡ್ ಅಂಡ್ ಹೋಸ್ಟ್ ಅಂದ್ರೆ ಹಸುಗ್ ಬಂತು ಅಂದ್ರೆ ಹಸುನಿಂದ ಬೇರೆಯವ್ರಿಗೆ ಬರೋದಿಲ್ಲ ಈ ಕಾಯಿಲೆ. ಏನಕ್ಕಂದ್ರೆ ಹಸು ಬೇರೆಯವ್ರನ್ನ ಕಚ್ಚಕ್ ಹೋಗೋದಿಲ್ಲ, ಅದಕ್ಕೆ ನಾವೇನ್ ಹೇಳ್ತೀವಿ ಡೆಡ್ ಅಂಡ್ ಹೋಸ್ಟ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಾಗೋಗ್ಬಿಡುತ್ತೆ ಅಂದ್ರೆ ಮಾಲೀಕ ಅದನ್ನ ಹಸುನ್ ಜೊಲ್ಲನ್ ಮಾಡ್ತಾನೆ. ಈಗ ನಮ್ಮ ಹತ್ರ ಪಶು ವೈದ್ಯರ ಹತ್ರ ಬಂತು, ಈಗ ನಾವೇನು ಜೊಲ್ ಸುರಿಸ್ತಾ ಇದ್ರೆ ನಾವೇನು ಗ್ಲೌಸ್ ಗ್ಯೂಸ್ ಹಾಕೊಂಡಂಗ್ ಮುಟ್ಟಿವಿ ಅನ್ಕೊಳ್ಳಿ, ಅಪ್ಪಿತಪ್ಪಿ ನಮ್ ಕೈಯಲ್ಲಿ ಏನೋ ಗಾಯ ಆಗಿತ್ತು, ಇಲ್ಲ ಸೂಜಿ ಏನೋ ಚುಚ್ಚಿತ್ತು, ಇಲ್ಲ ಬೇರೆ ಏನೋ ಆಗಿತ್ತು, ಇಲ್ಲ ರೈತರಲ್ಲಿ ಕೈಯಲ್ಲಿ ಏನೋ ಗಾಯ ಇದ್ವು, ಬೇರೆ ಏನೋ ಇತ್ತು ಅನ್ಕೊಳ್ಳಿ, ಆ ಟೈಮಲ್ಲಿ ಏನಾಗೋಗುತ್ತೆ ಅಂದ್ರೆ ಆ ಒಂದು ಜೊಲ್ಲುನಿರುವ ವೈರಾಣು ನಿಮ್ಮಲ್ಲಿರೋ ಗಾಯ ಆಗಿರೋ ಜಾಗಕ್ಕೆ ಹೋದ್ರೆ ಅಲ್ಲಿಂದ ರೇಬಿಸ್ ಬರಬಹುದು. ಅಂದ್ರೆ ಈಗ ನಾಯಿ ಕಚ್ಚಲೇಬೇಕು ಅಂತ ಏನಿಲ್ಲ, ಇಲ್ಲ ಜೊಲ್ಲು ಜೊಲ್ಲು ನಮ್ಗೆ ಕೈ ಮೇಲೆ ಬಿದ್ದು ಕೈಯಲ್ಲಿ ಗಾಯ ಏನು ಇಲ್ಲ ಅಂದ್ರೆ ನಮಗ್ ಪ್ರಾಬ್ಲಮ್ ಇಲ್ಲ. ನಮ್ ಕೈಯಲ್ಲಿ ಏನೋ ತುಂಬಾ ಗಾಯ ಇತ್ತು, ಏನೋ ಕೈ ಕುಯ್ಕೊಂಡಿದ್ವಿ, ಏನೋ ಆಗಿತ್ತು, ಆ ಜೊಲ್ಲು ಅಲ್ಲೋ ಕೂತ್ಕೊಂತು, ಕೂತ್ಕೊಂಡು ಅಲ್ಲಿಂದ ವೈರಸ್ ಬರುವ ಚಾನ್ಸಸ್ ನಮ್ಗಿದೆ. ಅದನ್ನ ಗಮನ ಹರಿಸ್ಕೋಬೇಕು. ಯಾವುದೇ ರೀತಿಯಾದ ಒಂದು ಈ ತರ ಜೊಲ್ ಸುಸ್ತಾ ಇರೋ ಅನಿಮಲ್ ಏನ ಮುಟ್ಟಿರಿ, ಇಲ್ಲ ರೈತರು ಇರ್ಬೋದು, ಇಲ್ಲ ನಾಯಿ ಸಾಕಿರೋ ಇರ್ಬೋದು, ಇಲ್ಲ ಬೆಕ್ ಸಾಕಿರೋ ಇರ್ಬೋದು, ಡೌಟ್ ಆಯ್ತು ಅಂದ್ರೆ ಅವ್ರ ಕೈನ ಒಂದು 8-10 ಸತಿ ಕ್ಲೀನಾಗಿ ಸೋಪ್ ಹಾಕಿ ತೊಳೆಯೋದು ಇಂಪಾರ್ಟೆಂಟ್ ವಿಷಯ ಗಮನದಲ್ಲಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಸರ್ ನಾವು ಯಾವ್ದು ನಾಯಿ ಕಚ್ಚಿಲ್ಲ, ಕೆಲವು ಬರ್ತಾರೆ ಸರ್ ನಮ್ ನಾಯಿಗೆ ಮನೇಲೆ ಇರುತ್ತೆ ಸರ್, ನಮ್ ಕಚ್ಚೆ ಇಲ್ಲ ಏನು ಇಲ್ಲ, ಹಿಂಗ್ ಬಂತು ಸರ್ ರೇಬಿಸ್, ಎಲ್ಲೋ ಹಾಕ್ಬಿಟ್ಟಿರ್ತಾರೆ, ಎಲ್ಲೋ ಹೋಗಿ ಕಚ್ಚಿಸ್ಕೊಂಬಂದಿರುತ್ತೆ, ಗೊತ್ತಾಗೋದಿಲ್ಲ ಕೂರ್ಲ ಒಳಗಡೆ. ಈ ತರ ಇನ್ಸಿಡೆನ್ಸಸ್ ನಾವು ನೋಡಿದೀವಿ ಸರ್, ನಮ್ಮ ಹಸುನ ಆಚೆನೆ ಹೋಗೋದಿಲ್ಲ ಆದ್ರೂ ಬಂದಿದೆ. ಈ ತರ ಇನ್ಸಿಡೆನ್ಸಸ್ ನೋಡಿದ್ವಿ ಮನುಷ್ಯರಲ್ಲೂ ಅಷ್ಟೇ. ಈಗ ನಿಮ್ಗೆ ಗೊತ್ತಿದೆ, ಈಗ ಒಬ್ಬ ಕಬಡ್ಡಿ ಪ್ಲೇಯರ್ ಬ್ರಿಜೇಶ್ ಅಂತೇಳಿ ಯಾವ್ದೋ ಒಂದು ಬೀದಿಲಿರೋ ನಾಯಿನ ತಾಂಬಂದ್ರು, ರಕ್ಷಣೆ ಮಾಡಿರು, ರಕ್ಷಣೆ ಮಾಡ್ಬೇಕಾದ್ರೆ ಅವ್ರು ಕಚ್ಚಿಸ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಅವ್ರ ಗಮನ ಹರಿಸಿಲ್ಲ. ಅವಾಗ ಏನಾಗೋಗಿದೆ, ಆ ನಾಯಿಗೆ ವ್ಯಾಕ್ಸಿನ್ ಹಿಸ್ಟ್ರಿ ನಮಗ್ ಗೊತ್ತಿಲ್ಲ, ಯಾಕಂದ್ರೆ ಬೀದಿ ನಾಯಿ ಅದು, ರೆಸ್ಕ್ಯೂ ಮಾಡ್ಕೊಂಬಂದ್ರು ಟ್ರೀಟ್ಮೆಂಟ್ ಕೊಡಿಸಿರು, ಅವ್ರು ಕಚ್ಚಿರೋದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಆ ಒಂದು ನಾಯಿ ಆಲ್ರೆಡಿ ರೇಬಿಸ್ ಇರೋದ್ರಿಂದ ಕಚ್ಚಿರೋದ್ರಿಂದ ಇವ್ರಿಗೆ ರೇಬಿಸ್ ಬಂದು ಆ ಜೀವನ ತೆತ್ತಬೇಕಾಯ್ತು. ಈ ಒಂದು ವಿಷಯದಲ್ಲಿ ನಾನು ಏನ್ ಹೇಳಕ್ ಪಡ್ತೀನಿ, ನೀವು ಸಾಕಿರೋರು ಇರ್ಬೋದು, ಇಲ್ಲ ಬೀದಿ ನಾಯಿ ಇರ್ಬೋದು, ಯಾವ್ದೇ ನಾಯಿ ಆಯ್ತು, ಯಾರು ಯಾವುದೇ ರೀತಿಯಾದ ನಾಯಿ ಕಚ್ಚಲಿ ಏನೇ ಆದ್ರೂ ದಯವಿಟ್ಟು ವ್ಯಾಕ್ಸಿನೇಷನ್ ಹೋಗಿ. ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಮಾಡಲೇಬೇಕಾಗುತ್ತೆ. ಹಾ ಹಾ, ಈಗ ನಾಯಿಗಳಲ್ಲಿ ಸಾಮಾನ್ಯವಾಗಿ ಬರುತ್ತೆ ಬೇರೆ ಬೇರೆ ಕಾರಣದಿಂದ ಅಂತೇಳಿ ಹೇಳಿದ್ರೆ, ನಾಯಿಗೆ ಅಥವಾ ಹಸುಗೆ ಈ ಒಂದು ಹುಚ್ಚು ನಾಯಿ ಕಡಿತದಿಂದ ರೇಬಿಸ್ ಬಂತು ಅಂತ ಹೇಳಿದ್ರೆ ಅದನ್ನೇನಾದ್ರೂ ಗುಣಪಡಿಸ್ತಕ್ಕಂಥ ಸಾಧ್ಯತೆ ಇದೆಯಾ? ಈಗ ನಮ್ಮಲ್ಲಿರುವ ಇಡೀ ಇಂಡಿಯಾದಲ್ಲಿ ಅಥವಾ ಹೊರಡಲ್ಲಿರೋ ಸಿಚುಯೇಷನ್ ಅಲ್ಲಿ ಒಂದು ಸತಿ ನಿಮ್ಗೆ ಸಿಂಪ್ಟಮ್ಸ್ ಬಂತು ಅಂದ್ರೆ ರೇಬಿಸ್ ದೃಢ ಆಯ್ತು, ನಿಮ್ಗೆ ಆಲ್ರೆಡಿ ರೇಬಿಸ್ ಬಂದಿದೆ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಇಲ್ಲ, ಅದಕ್ಕೆ ನಾವು ಇದನ್ನ ಭಯಾನಕ ಹಾಗೂ ಮಾರಕ ರೋಗ ಅಂತಾನೆ ಕರಿತೀವಿ. ಇದು ಒಂದ್ಸತಿ ಬಂತು ಅಂದ್ರೆ ನಾವು ಕ್ಯೂರ್ ಮಾಡಕ್ ಆಗೋದಿಲ್ಲ, ಇಲ್ವೇ ಇಲ್ಲ. ನಾವೇನ್ ಮಾಡಬಹುದು, ಕಚ್ಚಿದ ತಕ್ಷಣ ಪ್ರಿವೆಂಟ್ ಮಾಡ್ಕೊಬಹುದು, ಬರ್ದಂಗ್ ನೋಡ್ಕೋಬಹುದು, ಬಂದ ಮೇಲೆ ಏನು ಮಾಡಕ್ ಆಗಲ್ಲ. ಅದಕ್ಕಾಗೇನೆ ಇದು ದಿನೇ ದಿನೇ ಒಂದು ಹುಚ್ಚು ನಾಯಿ ರೋಗ ಅನ್ನೋದು ಅಥವಾ ರೇಬಿಸ್ ಕಾಯಿಲೆ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ವಿಷಯ ಆಗಿ ಈಗ ಪಬ್ಲಿಕ್ ಅವೇರ್ನೆಸ್ ಅಲ್ಲಿ ಬೇಕಾಗ್ತಾ ಇದೆ. ಈ ರೇಬಿಸ್ ಅನ್ನುವಂಥದ್ದು ಯಾರ್ಯಾರಲ್ಲಿ ಬರಬಹುದು? ಇವು ರೇಬಿಸ್ ಅನ್ನೋದು ಒಂದು ಹಕ್ಕಿಗಳಲ್ಲಿ ಬಿಟ್ಟು ಎಲ್ಲರಿಗೂ ಬರುತ್ತೆ. ಓಹೋ, ಎಲ್ಲಾ ಪ್ರಾಣಿಗೂ ಬರುತ್ತೆ, ಎಲ್ಲಾ ಮ್ಯಾಮಲ್ಸ್ಗೂ ಬರುತ್ತೆ. ರೇಬಿಸ್ ಬರ್ಡ್ಸ್ ಗಲ್ಲಿ ಯಾಕೆ ಬರಲ್ಲ ಅಥವಾ ಹಕ್ಕಿಗಳಲ್ಲಿ ಯಾಕೆ ಬರಲ್ಲ ಅಂದ್ರೆ, ಹಕ್ಕಿಗಳಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ. ಬಾಡಿ ಟೆಂಪರೇಚರ್ ಅಂತ ಏನ್ ಹೇಳ್ತೀವೋ ಅದು 107-108 ಡಿಗ್ರಿ ಇರೋದ್ರಿಂದ ಆ ವೈರಸ್ ಉಳ್ಕೊಳ್ಳೋದಿಲ್ಲ, ಸತ್ತೋಗ್ಬಿಡುತ್ತೆ. ಇನ್ನೆಲ್ಲಾ ನಾವು ಅನಿಮಲ್ಸ್ ಇರ್ಬೋದು ಇಲ್ಲ ಮನುಷ್ಯರು ಇರ್ಬೋದು, ಎಲ್ಲಾ ಪ್ರಾಣಿಗಳಲ್ಲೂ ನಮ್ಮ ಬಾಡಿನಲ್ಲಿ ಉಷ್ಣಾಂಶ ಇರೋದಿಲ್ಲ. ಅವಾಗ ಏನಾಗೋಗುತ್ತೆ, ಈ ವೈರಸ್ ಮಲ್ಟಿಪ್ಲೈ ಆಗುತ್ತೆ, ರೇಬಿಸ್ ಬರೋ ಚಾನ್ಸಸ್ ಎಲ್ಲರಿಗೂ ಇದೆ, ಹಕ್ಕಿಗಳು ಬಿಟ್ಟು ಇನ್ನೆಲ್ಲರಿಗೂ ಬರುತ್ತೆ. ಈಗ ಸಾಮಾನ್ಯವಾಗಿ ಹುಚ್ಚು ನಾಯಿ ಅಥವಾ ರೇಬಿಸ್ ಇರತಕ್ಕಂತ ಒಂದು ನಾಯಿ ಮನುಷ್ಯರಿಗೆ ಕಚ್ಚಿತು ಅಂತ ಹೇಳಿದಾಗ ತಕ್ಷಣ ಏನ್ ಮಾಡ್ಬೇಕಾಗತ್ತೆ? ಈಗ ಒಂದು ನಾಯಿ ಮನುಷ್ಯರು ಕಚ್ಚಲಿ ಇಲ್ಲ ನಿಮ್ಗೆ ಒಂದು ಹಸು ಕಚ್ಚಲಿ ಬೆಕ್ಕಿಗೆನೆ ಕಚ್ಚಲಿ, ಯಾರಿಗೆ ಕಚ್ಚಿರು, ಫಸ್ಟ್ ರನ್ನಿಂಗ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ನಲ್ಲಿ ಆನ್ ಮಾಡಿ ನಲ್ಲಿನಲ್ಲಿ ರನ್ನಿಂಗ್ ವಾಟರ್ ಅಂದ್ರೆ ನೀರು ಫ್ಲೋ ಆಗ್ತಾ ಇರೋದ್ರಲ್ಲಿ ವಾಶ್ ಮಾಡ್ಬೇಕು. ನಿಂತಿರೋ ನೀರಲ್ಲ ನೀರ್ ಸುರಿತಾ ಇರಬೇಕು, ವಾಶ್ ಮಾಡ್ಬೇಕು. ಕರ್ತಿರುವಂತ ಜಾಗವನ್ನ ಯಾವ್ದಾದ್ರು ಕಾರ್ಬಾಲಿಕ್ ಸೋಪ್, ನೀವ್ ಯಾವ್ದನ್ನ ಸೋಪ್ ತಗೊಳ್ಳಿ, ಸೋಪ್ ಅಲ್ಲಿ ಒಂದು 8-10 ಸತಿ ಹಾಕಿ ವಾಶ್ ಮಾಡಿ ಅಲ್ಲಿರುವಂತ ಯಾವ್ದೇ ರೀತಿಯಾದ ಡರ್ಟ್ ಇರ್ಬೋದು ಇದಿರ್ಬೋದು ಎಲ್ಲಾನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇಲ್ಲ ತೊಳಿಬೇಕು, ಫಸ್ಟ್ ತೊಳಿಯೋದು ಪ್ರಮುಖದ್ದು. ಎಷ್ಟು ಸತಿ ಅಷ್ಟು ಆಗುತ್ತೆ, ಮಿನಿಮಮ್ 8-10 ಸತಿ ಅಂತ ನಾನು ಹೇಳ್ತೇನೆ. ಇನ್ನು ಜಾಸ್ತಿ ತೊಳೆಯೋದ್ರಿಂದ ಏನು ತಪ್ಪಿಲ್ಲ, ತೊಳಿಬೇಕು. ತೊಳೆದಾದ್ಮೇಲೆ ನಿಮ್ಮಲ್ಲಿ ಯಾವುದೇ ರೀತಿಯಾದ ಆಂಟಿಸೆಪ್ಟಿಕ್ ಸಿಗ್ಲಿ ಇಲ್ಲ ಅಯೋಡಿನ್ ಸಿಗ್ಲಿ ಇಲ್ಲ ಡೆಟಾಲ್ ಸಿಗ್ಲಿ ಅದು ಹಚ್ಕೊಳ್ಳಿ. ಅದನ್ನ ಬಿಟ್ಟು ಕೆಲವರು ಏನ್ ಮಾಡ್ತಾರೆ, ಅರಿಶಿನ ಹಾಕೋದು ಇಲ್ಲ ಮೆಣಸಿನ್ಕಾಯಿ ಹಾಕೋದು ಇಲ್ಲ ಅಂದ್ರೆ ಮಳ್ಳ ಹಾಕೋದು ಇಲ್ಲ ಕಾಫಿ ಪುಡಿ ಹಾಕೋದು ಇವನ್ ಮಾಡ್ಬೇಡಿ. ಆಮೇಲೆ ಇನ್ನೊಂದು ಟೈಟ್ ಆಗಿ ಬ್ಯಾಂಡೇಜ್ ಮಾಡೋದು. ಏನಾಗೋಗುತ್ತೆ ಅಂದ್ರೆ ನಾವು ಕಚ್ಚಿದ ತಕ್ಷಣ ಬ್ಯಾಂಡೇಜ್ ಗಿಂಡೇಜ್ ಎಲ್ಲ ಟೈಟ್ ಆಗಿ ಮಾಡ್ತಾ ಹೋದಾಗ ಏನಾಗೋದು, ವೈರಸ್ ಅಲ್ಲೇ ಉಳ್ಕೊಳ್ಳುತ್ತೆ, ಹೊರಗಡೆ ಹೋಗೋದಿಲ್ಲ. ಅವಾಗ ಏನಾಗುತ್ತೆ, ವೈರಸ್ ಮುಂದಕ್ಕೆ ಹೋಗೋದಕ್ಕೆ ನಾವೇ ಜಾಗ ಮಾಡ್ಕೊಟ್ಟಂಗೆ ಆಗುತ್ತೆ. ನೀವು ವಾಶ್ ಮಾಡೋದ್ರಿಂದ ಇಲ್ಲ ಸೋಪ್ ಹಾಕೋದ್ರಿಂದ ಏನಾಗೋಗುತ್ತೆ ಅಂದ್ರೆ, ವೈರಸ್ ಸೋಪ್ಗೆ ಒಂದ್ಸತಿ ಕಾಂಟ್ಯಾಕ್ಟ್ ಬಂತು, ಯಾವ್ದನ್ನ ಕಾರ್ಬಾಲಿಕ್ ಸೋಪ್ಗೆ ಸಾಬೂನಿಗೆ ಬಂತು, ವೈರಸ್ ಸತ್ತೋಗ್ಬಿಡುತ್ತೆ. ವೈರಸ್ ಸತ್ತೋಯ್ತು ಅಂದ್ರೆ ನಮ್ಗೆ ರೇಬಿಸ್ ಬರುವಂತಹ ಚಾನ್ಸಸ್ ಕಡಿಮೆ ಆಗಿರುತ್ತೆ. ನಾನು ಬರಲ್ಲ ಅಂತ ಹೇಳ್ತಾ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಅದಕ್ಕಾಗಿ ಫಸ್ಟ್ ನಾವೇನ್ ಮಾಡ್ಬೇಕು, ತೊಳಿಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ಹಸುಗಳಾದ್ರೆ ಅವರು ನಮ್ಮ ಪಶು ವೈದ್ಯರ ಹತ್ರ ಬರಬೇಕು, ಈಗ ಮನುಷ್ಯರಾದ್ರೆ ಅವ್ರೆಲ್ಲ ಹೋಗ್ಬೇಕು, ಯಾರನ ಮೆಡಿಕಲ್ ಡಾಕ್ಟರ್ ವೈದ್ಯರ ಹತ್ರ ಹೋಗ್ಬೇಕು. ಏನ್ ಮಾಡ್ತಾರೆ ಫಸ್ಟ್, ಈ ಮನುಷ್ಯರಲ್ಲಿ ನಮ್ಮಲ್ಲಾದ್ರೆ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಬರುತ್ತೆ, ಅದನ್ನ ಗ್ರೇಡಿಂಗ್ ಮಾಡ್ತಾರೆ, ಫಸ್ಟ್ ಡಿಗ್ರಿ ಬೈಟ್, ಸೆಕೆಂಡ್ ಡಿಗ್ರಿ ಬೈಟ್, ಥರ್ಡ್ ಡಿಗ್ರಿ ಬೈಟ್ ಅಂತ. ಆ ಒಂದು ಡಿಗ್ರಿ ಆಫ್ ಎ ಬೈಟ್ ಮೇಲೆ ಅವ್ರ ಇಮ್ಯುನೋಗ್ಲೋಬುಲಿನ್ ಲೋಕಲ್ ನೀಡ್ ಇದೆ ಹುಚ್ಚು ನಾಯಿ ಅಂತ ಕನ್ಫರ್ಮ್ ಆದ್ರೆ ಒಳಗಡೆ ಇಮ್ಯುನೋಗ್ಲೋಬುಲಿನ್ಸ್ ಅಂತ ಬರುತ್ತೆ. ಅದನ್ನ ಏನ್ ಮಾಡ್ತಾರೆ, ಗಾಯ ಸುತ್ತನೂ ಕೊಡ್ತಾರೆ, ಅದ್ರ ಜೊತೆಗೆ ಬೇರೆ ಜಾಗದಲ್ಲೂ ಇಂಟ್ರಾಮಸ್ಕ್ಯುಲರ್ ಅಂತ ಹೇಳ್ತೀವಿ ಅಲ್ಲೂ ಕೊಡ್ತಾರೆ, ಅದೊಂದು ಮಾಡ್ತಾರೆ. ಅಸ್ಮಾತ್ ಫಸ್ಟ್ ಡಿಗ್ರಿ ಬೈಟ್ ಇದೆ ಇಲ್ಲ ಡಿಗ್ರಿ ಬೈಟ್ ಅಪ್ಪ ತುಂಬಾ ಕಮ್ಮಿ ಇದೆ, ರೇಬಿಸ್ ಇಲ್ಲ, ನಾರ್ಮಲ್ ಮನೆಯಲ್ಲಿರೋ ಸಾಕಿರೋ ನಾಯಿ ಅಂತ ಏನನ್ನ ಬಂತು ಅಂದ್ರೆ, ನಮ್ಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಹಸುಗಳಿಗೆ ರೇಬಿಸ್ ವ್ಯಾಕ್ಸಿನೇಷನ್ ಹಾಕ್ತೀವಿ. ರೇಬಿಸ್ ವ್ಯಾಕ್ಸಿನೇಷನ್ ಯಾವ್ಯಾವ ಡೇಟ್ ಅಲ್ಲಿ ಹಾಕ್ತೀವಿ ಅಂದ್ರೆ, ನೀವು ಬಂದಿರೋ ದಿನ 0 ದಿನ, ತಿರ್ಗಾ 3 ದಿನ, ತಿರ್ಗಾ 7 ದಿನ, 14 ದಿನ, 28 ದಿನ, 90 ದಿನ. ಇದು ಏನು ನಾವು ಸಿವಿಯರಿಟಿ ಮೇಲೆ ಡಿಸೈಡ್ ಮಾಡ್ತೀವಿ. ಈಗ ನಿಮ್ ನಾಯಿಗೆ ವ್ಯಾಕ್ಸಿನೇಷನ್ ಆಗಿದೆ, ಎಲ್ಲಾನು ಆಗಿದೆ ಅಂದ್ರೆ ಕೆಲವು ಸತಿ 0-7 ಕೊಟ್ಟು ನಿಲ್ಸ್ಬಿಡ್ತೀವಿ. ಯಾವ್ದೋ ಬೀದಿಲಿ ಹೋಗ್ತಿರೋ ನಾಯಿ ಕಚ್ಚಿದೆ, ನಿಮ್ ಮನೆ ಹತ್ರನೇ ಓಡಾಡ್ತಾ ಇದೆ, ಅವಾಗ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಇಲ್ಲ ಹುಚ್ಚು ನಾಯಿ ಸಸ್ಪೆಕ್ಟ್ ಅಲ್ಲಿದೆ ಅಂದ್ರೆ ಈ ವ್ಯಾಕ್ಸಿನೇಷನ್ ಜೊತೆಗೆ ನಾವು ಇಮ್ಯುನೋಗ್ಲೋಬಿನ್ ಅಡ್ವೈಸ್ ಮಾಡ್ತೀವಿ. ಇದೇ ತರ ಮನುಷ್ಯರಲ್ಲೂ ಇದೇ ತರ ಒಂದು ಶೆಡ್ಯೂಲ್ ಫಾಲೋ ಮಾಡ್ತಾರೆ. ಆ ಶೆಡ್ಯೂಲ್ ಏನ್ ಫಾಲೋ ಮಾಡ್ತಾರೋ ಅದನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಅದೊಂದು. ಅದ್ರ ಜೊತೆಗೆ ಅವ್ರು ಇನ್ನೊಂದ್ ಏನ್ ಮಾಡ್ತಾರೆ, ಇಮ್ಯುನೋಗ್ಲೋಬಿನ್ ಅಡ್ವೈಸ್ ಮಾಡಿರೋ ಅಂದ್ರೆ ಡಾಕ್ಟರ್ ಹೇಳಿದ ಥರ್ಡ್ ಡಿಗ್ರಿನ ಬೈಟ್ ಆಗಿದೆ ಅಂದ್ರೆ ಬೇಕು ಅಂದ್ರೆ ಇಮ್ಯುನೋಗ್ಲೋಬಿನ್ ತಗೊಳ್ಳೇಬೇಕು. ಇನ್ನೊಂದರ ಜೊತೆಗೆ ನಿಮ್ಗೆ ಟಿ ಕೊಡ್ತಾರೆ, ಆಮೇಲೆ ಮಿಕ್ಕಿದ ಏನೇನ್ ಬೇಕೋ ಇಂಜೆಕ್ಷನ್ಸ್ ಏನೇನು ಬೇಕೋ ಎಲ್ಲ ಕೊಡ್ತಾ ಹೋಗ್ತಾರೆ. ಈಗ ನಮ್ಮಲ್ಲಿ ಈಗ ಡೇ ಟು ಡೇ ನೋಡ್ತಾ ಇದೀವಿ, ನಮ್ಮ ಕಾಲೇಜಲ್ಲೇ ಇರ್ಬೋದು, ದಿನ 1-2 ಕೇಸು ಇಲ್ಲ ಕುರಿನಲ್ಲಿರುತ್ತೆ, ಇಲ್ಲ ಹಸುನಲ್ಲಿರುತ್ತೆ, ಇಲ್ಲ ನಾಯಲ್ಲಿರುತ್ತೆ, ಬೆಕ್ಕಲ್ಲಿರುತ್ತೆ, ಡಾಗ್ ಬೈಟ್ ಇರ್ಬೋದು, ಕ್ಯಾಟ್ ಬೈಟ್ ಇರೋದು ರೆಗ್ಯುಲರ್ ಆಗಿ ಬರ್ತಲೇ ಇರುತ್ತೆ. ನಮ್ಗೆ ಎಕ್ಸ್ಪೆಷಲಿ ಕುರಿ ಮತ್ತೆ ಮೇಕೆಗಳಲ್ಲಿ ಮೇಯ್ತಾ ಇರುತ್ತೆ, ನಾಯಿ ಬಂದು ಇಟ್ಕೊಂಡ್ಬಿಡ್ತು ಸರ್ ಅಂತ ಬರ್ತಾರೆ, ಹಸುಗಳಲ್ಲಿ ಬರ್ತಾರೆ. ಏನ್ ಮಾಡ್ತಾರೆ, ಕೆಲವು ಸತಿ ರೇಬಿಸ್ ವ್ಯಾಕ್ಸಿನ್ ಹಾಕ್ಸಿದ್ರು ಬಿಟ್ಟು ಹೋಗ್ತಾ ಇದ್ರೆ, ಹಂಗಾದಾಗ ಏನಾಗೋಗ್ಬಿಡುತ್ತೆ ಅಂದ್ರೆ, ಅದು ನನ್ನ 2-3 ತಿರ್ಗಾ ಸಿಂಪ್ಟಮ್ ಬಂತು ಅಂದ್ರೆ ಇವರೆಲ್ಲಾನು ಹ್ಯಾಂಡಲ್ ಮಾಡಿರ್ತಾರೆ, ಮನೆ ಮಕ್ಳಿಗೆಲ್ಲರಿಗೂ ಬರುವ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅದರಿಂದ ಯಾವುದೇ ನಾಯಿ ಕಚ್ಚಲಿ, ಯಾವುದೇ ಬೆಕ್ಕಿಸ್ಲಿ, ಇಲ್ಲ ಬೇರೆ ಏನೋ ಸಸ್ಪೆಕ್ಟೆಡ್ ಇದೆ ಅಂದ್ರೆ ರೇಬಿಸ್ ಕಂಪಲ್ಸರಿ ಹಾಕಕ್ ನಿಂತಿದ್ದಾರೆ. ನೀವು ಕಚ್ಚಿದೆ ಅಂದ್ರೆ ಕೋರಿಲೇಟ್ ಮಾಡ್ಕೊಂಡ್ಬಿಟ್ಟು ಮನುಷ್ಯರಿಗೆ ಎಕ್ಸ್ಪೆಷಲಿ ಹೇಳ್ತಾ ಇದೀನಿ, ದಯವಿಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ. ವ್ಯಾಕ್ಸಿನ್ ತುಂಬಾ ಇಂಪಾರ್ಟೆಂಟ್. ಈ ಕೆಲವು ಸತಿ ಬರ್ತಾರೆ, ಈಗ ನಮ್ಗೆ ಕಾಮನ್ ಆಗಿ ಏನೋ ಸರ್ ನಮ್ಮ ನಾಯಿಗೆ ವ್ಯಾಕ್ಸಿನ್ ಆಗಿದೆ, ನಾವು ಕರೆಕ್ಟ್ ಆಗಿ ನಿಮ್ಮ ಹತ್ರನೇ ವ್ಯಾಕ್ಸಿನ್ ಮಾಡ್ತಿದ್ವಿ, ನಿಮ್ ಕಾಲೇಜಿಗೆ ಬಂದು ವ್ಯಾಕ್ಸಿನ್ ಮಾಡಿಸಿದ್ವಿ, ನಮ್ಮ ಬೆಕ್ಕಿಗೂ ವ್ಯಾಕ್ಸಿನ್ ಮಾಡಿದ್ವಿ, ಕಚ್ಚಿದೆ, ಈಗ ನಾನು ವ್ಯಾಕ್ಸಿನ್ ಹೋಗ್ಬೇಕಾ ಬೇಡ? ಬೇಡವಾ. ಈ ಕ್ವಶನ್ನು ನನಗೆ ವಾರಕ್ಕೆ ಎರಡು ಅಥವಾ ಮೂರು ನಮಗೆ ಫೋನ್ ಕಾಲ್ ಬರುತ್ತೆ. ಈಗ ನಾವೇನು ಹೇಳ್ತೀವಿ ಅಂದರೆ, ನಾವು ವ್ಯಾಕ್ಸಿನ್ ಮಾಡಿದ್ದೀವಿ, ನಮ್ಮ ವ್ಯಾಕ್ಸಿನ್ ಮೇಲೂ ನಂಬಿಕೆ ಇದೆ, ನಿಮ್ಮ ನಾಯಿ ಮೇಲೂ ನಂಬಿಕೆ ಇದೆ, ಬಟ್ ಈಗ ನೀವು ಕಚ್ಚಿಸ್ಕೊಂಡಿದ್ದೀರ, ನೀವು ಕಚ್ಚಿಸ್ಕೊಂಡು ಅಪ್ಪಿ ತಪ್ಪಿ ನಾವು ಹಾಕಿರೋ ವ್ಯಾಕ್ಸಿನ್ ಅಲ್ಲಿ ಏನನ್ನ ಟೈಟ್ರ್ ಕಮ್ಮಿ ಇತ್ತು, ನಾವು ಕೊಡಬೇಕಾದ್ರೆ ನಿಮ್ಮ ನಾಯಲ್ಲಿ ಒಳಗಡೆ ಇರೋ ನಮ್ಮ ಕಾಯಿಲೆ ಇತ್ತು ನಮ್ಗೆ ಗೊತ್ತಾಗಿಲ್ಲ, ಅವಾಗ ಏನ್ ಮಾಡ್ತೀರಾ, ಟೈಟ್ರ್ ಕಮ್ಮಿ ಇರುತ್ತೆ, ವ್ಯಾಕ್ಸಿನ್ ಹಾಕ್ಸ್ಕೋಬೇಕಾ ಬೇಡ ಅಂತ ಬಂದಾಗ ನಾವೇನ್ ಹೇಳ್ತೀವಿ ಅಂದ್ರೆ, ನಿಮ್ಮ ನಾಯಿದ ಟೈಟ್ರ್ ಚೆಕ್ ಮಾಡಬೇಕು. ಟೈಟ್ರ್ ಚೆಕ್ ಮಾಡಿ ಟೈಟ್ರ್ ಜಾಸ್ತಿ ಇತ್ತು ಅಂದ್ರೆ ಆಂಟಿಬಾಡಿ ಟೈಟ್ರ್ ಇತ್ತು ಅಂದ್ರೆ ನಿಮ್ ನಾಯಿ ಕಚ್ಚಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ವ್ಯಾಕ್ಸಿನ್ ಬೇಡ ಬಿಡಿ ಅಂತ ಹೇಳ್ಬೋದು. ಆ ಟೈಟ್ರ್ ಚೆಕ್ ಮಾಡ್ಬೇಕು, ಇಲ್ಲಿಂದ ಸ್ಯಾಂಪಲ್ ತಗೋಬೇಕು, ನಾವು ಬೆಂಗಳೂರು ನಿಮಾನ್ಸ್ ಕಳಿಸ್ಬೇಕು, ಇಲ್ಲ ನಮ್ಮ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಕಳಿಸಿ ಟೆಸ್ಟ್ ಮಾಡಬೇಕು. ಅದಕ್ಕೆ 3-4 ಸಾವಿರ ರೂಪಾಯಿ ಬರೀ ಟೆಸ್ಟಿಂಗ್ ಆಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಚಾನ್ಸ್ ತಗೋಬೇಡಿ ಯಾವುದೇ ನಾಯಿ ಕಚ್ಚಲಿ. ನೀವು ವ್ಯಾಕ್ಸಿನೇಟೆಡ್ ಆಗಲಿ ನಾನ್ ವ್ಯಾಕ್ಸಿನೇಟೆಡ್ ಆಗಲಿ, ನೀವು ದಯವಿಟ್ಟು ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ. ಸಾಮಾನ್ಯವಾಗಿ ವ್ಯಾಕ್ಸಿನ್ ಅಂತ ಅಂದಾಗ ಲಸಿಕೆ ಅಂತ ಹೇಳಿ ನಾವು ಕರಿತೀವಿ. ಯಾವುದೋ ಒಂದು ಕಾಯಿಲೆ ಬರೋದಕ್ಕಿಂತ ಮೊದಲು ತಗೊಳ್ಳೋದು ಅದು ಬಾರದ ಹಾಗೆ ಅಂತ ಹೇಳಿರುತ್ತೆ. ಈ ಮನುಷ್ಯರಿಗೆ ಸಂಬಂಧಪಟ್ಟಂಗೆ, ಈ ರೇಬಿಸ್ಗೆ ಸಂಬಂಧಪಟ್ಟಂಗೆ ಮೊದಲೇ ನಾವು ತಗೋಬೇಕು ಅಥವಾ ಕಚ್ಚಿದ ಮೇಲೆ ತಗೋಬೇಕು? ಈಗ ಇದನ್ನ ಏನ್ ಹೇಳ್ತೀವಿ ಅಂದ್ರೆ, ಹೈ ರಿಸ್ಕ್ ಪೇಷಂಟ್ ಅಂತ ಹೇಳ್ತೀವಿ, ಹೈ ರಿಸ್ಕ್ ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ. ಈಗ ಅಂದ್ರೆ ನಾವು ವೆಟರ್ನರಿಯನ್ನು, ನಾವು ನಾಯಿನ ಹ್ಯಾಂಡಲ್ ಮಾಡ್ತೀವಿ, ಹಸುನ ಹ್ಯಾಂಡಲ್ ಮಾಡ್ತೀವಿ, ನಾವೇನು ನಾವು ರಿಸ್ಕಿಗೆ ಬರ್ತೀವಿ, ನಮ್ಗೆ ಪ್ರೊಫೈಲಾಕ್ಟಿಕ್ ನಾವು ತಗೋಬೇಕಾಗತ್ತೆ. ಈಗ ನಮ್ಮಲ್ಲಿ ಅನಿಮಲ್ ಹ್ಯಾಂಡ್ಲರ್ಸ್ ಇರ್ತಾರೆ, ಅಂದ್ರೆ ಅನಿಮಲ್ ಹಿಡಿಯೋರು ಇರ್ತಾರೆ, ಇಲ್ಲ ನಮ್ಮಲ್ಲಿ ಪಶುಸಖಿಯವರು ಇರ್ತಾರೆ, ಇಲ್ಲ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ಇನ್ಸ್ಪೆಕ್ಟರ್ಗಳು ಇರ್ತವೆ, ಕಾಂಪೌಂಡರ್ಗಳು ಇರ್ತಾರೆ, ಇವ್ರಿಗೆಲ್ಲ ನಾವು ಕಂಪಲ್ಸರಿ ಬಿಫೋರ್ ಬರೋದಕ್ಕಿಂತ ಮುಂಚೆನೆ ವ್ಯಾಕ್ಸಿನ್ ತಗೊಳಕ್ಕೆ ಹೇಳ್ತೇವೆ. ನಾರ್ಮಲ್ ಪಬ್ಲಿಕ್ಗೆ ನಾವು ಪ್ರೊಫೈಲಾಕ್ಟಿಕ್ ಆಗಿ ಹೇಳೋದಿಲ್ಲ. ಯಾರು ರಿಸ್ಕಿಗೆ ಬರ್ತಾರೋ ಅವ್ರಿಗೆ ಪ್ರೊಫೈಲಾಕ್ಟಿಕ್ ಆಗಿ ಹೇಳ್ತೀವಿ, ಈಗ ನೀವು ಕರೋನಾ ವ್ಯಾಕ್ಸಿನ್ ಎಲ್ಲರಿಗೂ ಮಾಡಿರಿ, ಈ ತರ ನಾವು ಇದನ್ನ ಪ್ರೊಫೈಲಾಕ್ಟಿಕ್ ಆಗಿ ನಾವು ವ್ಯಾಕ್ಸಿನ್ ಮಾಡೋದಿಲ್ಲ. ಯಾರು ರಿಸ್ಕಿಗೆ ಬರ್ತಾರೆ, ಈಗ ವೈಲ್ಡ್ ಲೈಫ್ ವೆಟ್ ಇರ್ಬೋದು, ಈಗ ವೈಲ್ಡ್ ಲೈಫ್ ಅಲ್ಲಿ ಅರಣ್ಯಾಧಿಕಾರಿಗಳು ಯಾರ್ಯಾರು ವರ್ಕ್ ಮಾಡ್ತಾರೋ ಅವ್ರು ಏನ್ ಮಾಡ್ತಾರೆ, ವೈಲ್ಡ್ ಅನಿಮಲ್ ಕಮ್ಯೂನ್ ಅವ್ರ ಜೊತೆ ಕಾಂಟ್ಯಾಕ್ಟಿಗೆ ಬರ್ತಾರೆ, ಅಂದ್ರೆ ವನ್ಯಜೀವಿಗಳ ಜೊತೆ ಸಂಪರ್ಕಕ್ಕೆ ಬರ್ತಾರೆ, ಅವ್ರಿಗೂ ನಾವು ವ್ಯಾಕ್ಸಿನೇಷನ್ ಹೇಳ್ತೀವಿ. ವೆಟರ್ನೇರಿಯನ್ಸ್ಗೆ ಹೇಳ್ತೀವಿ, ಅಪ್ಪಿತೋಪಿ ಈಗ ಜಾಸ್ತಿ ಅನಿಮಲ್ ರೆಸ್ಕ್ಯೂ ಮಾಡ್ತಿರ್ತಾರೆ ಬೀದಿನಲ್ಲಿ, ಅವ್ರಿಗೆ ಹೇಳ್ತೀವಿ ನೀವು ದಯವಿಟ್ಟು ವ್ಯಾಕ್ಸಿನ್ ತಗೊಳ್ಳಿ. ಏನಕ್ಕೆ ನಿಮ್ಗೆ ಗೊತ್ತಿಲ್ಲದಂಗೆ ಎಲ್ಲೋ ಸ್ಕ್ರಾಚ್ ಇರುತ್ತೆ, ಎಲ್ಲೋ ಬಾಯಿ ಮುಟ್ಟಿರ್ತೀರಾ, ನಿಮಗೆ ರೇಬಿಸ್ ಬರುವ ಚಾನ್ಸಸ್ ಇರುತ್ತೆ, ದಯವಿಟ್ಟು ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀವಿ. ಈ ವ್ಯಾಕ್ಸಿನ್ ಎವ್ರಿ ಒನ್ಸ್ ಇನ್ ಇಯರ್ ಟೂ ಇಯರ್ಸ್ ನಾವು ಪಶುವೈದ್ಯಾಧಿಕಾರಿಗಳಿರ್ಬೋದು, ಇಲ್ಲ ಅನಿಮಲ್ ಹ್ಯಾಂಡರ್ಸ್ ಇರ್ಬೋದು, ಇವರೆಲ್ಲ ಹೋಗಿ ವ್ಯಾಕ್ಸಿನ್ ಮಾಡಿಸ್ಕೊಂತೀವಿ. ಏನಕ್ಕೆ ಅಂದ್ರೆ ನಾವು ಹೈಲಿ ರಿಸ್ಕ್ ಪೇಷಂಟ್. ಈಗ ನಂದೇ ಇನ್ಸಿಡೆನ್ಸ್ ಆಯ್ತು, ಒಂದು ವ್ಯಾಕ್ಸಿನ್ ತಗೊಂಡು ಒಂದು 2-3 ತಿಂಗಳು ಆಗಿತ್ತು, 0.37 ತಾಂಡಿದ್ವಿ ನಾವು, ತಿರ್ಗಾ ಹೋಗಿ ನಾಯಿ ಬರಿಗೈಲಿ ಏನೋ ಅಚಾತುರ್ಯವಾಗಿ ಮುಟ್ಬಿಟ್ವಿ, ಪಾಸಿಟಿವ್ ಬಂತು, ಈಗ ನಾನು ವ್ಯಾಕ್ಸಿನ್ ಮಾಡಿಸ್ಕೋಬೇಕಾ ಬೇಡ? ಮಾಡಿಸ್ಕೊಂಡಿದ್ದೀವಿ, ಈಗ ನನಗೆ ಡೌಟ್ ಆಗಕ್ಕೆ ನಿಂತ್ಕೊಂತ, ಈಗ ನಮ್ಗೆ ಭಯ ಬರೋಕ್ ನಿಂತ್ಕೊಂತು. ಅವಾಗ ಏನ್ ಮಾಡಿವಿ ಅಂದ್ರೆ, ನಂದೊಂದು ಬ್ಲಡ್ ಸ್ಯಾಂಪಲ್ನ ತೆಗೆದು ನನ್ನ ರಕ್ತ ಮಾದರಿಯನ್ನು ಬೆಂಗಳೂರಿಗೆ ಕಳಿಸಿ ನಾನು ಟೈಟ್ರ್ ಎಸ್ಟಿಮೇಷನ್ ಮಾಡಿಸ್ದೆ. ಟೈಟ್ರ್ ಎಸ್ಟಿಮೇಷನ್ ಮಾಡಿಸಿದಾಗ ನಿಮ್ದು ಟೈಟ್ರ್ ತುಂಬಾ ಚೆನ್ನಾಗಿದೆ, ನೀವು ವ್ಯಾಕ್ಸಿನ್ ಮಾಡಿಸ್ಕೊಂಡಿರೋ ನಡೆಯುತ್ತೆ, ನೆಕ್ಸ್ಟ್ ಇಯರ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಈ ತರ ಒಂದು ಎಲ್ಲರಿಗೂ ಏನಿರುತ್ತೆ ಡೌಟ್ ಇರುತ್ತೆ. ಇನ್ನೊಬ್ಬ ಬೇರೆ ಬಂದಿದ್ದ, ಸರ್ ನಾನು ಒಂದ್ಸತಿ ನಾಯಿ ಕಚ್ಚಿದೆ, ಚೆನ್ನಾಗಿ ತೊಳ್ಕೊಂಡಿದ್ದೇನೆ, ರೇಬಿಸ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೇನೆ, ತಿರ್ಗ ನನಗೆ ಜ್ವರ ಬರ್ತಾ ಇದೆ, ಬಿಟ್ಟು ಬಿಟ್ಟು ಏನ್ ಮಾಡ್ಬೇಕು ಸರ್, ಎಲ್ಲ ವ್ಯಾಕ್ಸಿನ್ ಆಗಿದೆ ಎಲ್ಲ ಆಗಿದೆ ಅಂದ. ಅವ್ನಿಗೆ ಹೇಳಿವಿ, ಇಲ್ಲಪ್ಪ ನಿನ್ಗೆ ಈ ತರ ಏನು ಅನುಮಾನ ಇದೆ ಅಂತ, ಅವನು ಮನುಷ್ಯರ ಹತ್ರ ಹೋಗಿದ್ದಾನೆ ಅಂದ್ರೆ ಇಮ್ಸ್ಗೆ ಹೋಗಿದ್ದಾನೆ, ಇಮ್ಸಿಂದ ನಮ್ಗೆ ರೆಫರ್ ಮಾಡಿ ಕಳ್ಸಿದ್ರೆ ಅಂದ್ರೆ ಅವ್ನು ಕೌನ್ಸಿಲಿಂಗ್ ಮಾಡಿ ಅಂತ. ತಿರ್ಗ ಅವ್ನು ಸ್ಯಾಂಪಲ್ ತೆಗೆದು ಟೈಟ್ರ್ ಎಸ್ಟಿಮೇಷನ್ ಮಾಡಿಸಿ, ಟೈಟ್ರಲ್ಲಿ ನಾರ್ಮಲ್ ಬಂತಪ್ಪ, ನಿನ್ ಭಯ ಬಿಡ್ಬೇಡ, ನಿನ್ ಜ್ವರ ಬಂದಿರೋದು ಬೇರೆ ಏನಕ್ಕೋ ಬರ್ತಾ ಇದೆ, ನೀವು ಮೆಡಿಕಲ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕ ಅಂತ ಹೇಳಿವಿ. ಇನ್ನೊಬ್ಬಂದೇನು ಅಂದ್ರೆ, ಸರ್ ನಮ್ದು ನಾಯಿಗೆ ಇನ್ನೊಂದು ನಾಯಿ ಬಂದು ಕಚ್ಚಿತು, ಅದು ರೇಬಿಸ್ ನಾಯಿನೇ, ಅದನ್ನ ನಾನು ತೊಳೆದೆ ಎಲ್ಲ, ಕೊನೆಗೆ ಏನ್ ಮಾಡ್ಬಿಟ್ಟು ನೀರು ಕುಡಿದ್ಬಿಟ್ಟೆ ನಾನು, ನನ್ಗೆ ಈಗ ರೇಬಿಸ್ ಬರುತ್ತಾ ಬರಲ್ಲ ಅಂತ. ಅವನು ಏನ್ ಹೇಳ್ತಾನೆ, ನೀರಲ್ಲಿ ತೊಳೆದಿದ್ದೇನೆ ಕಚ್ಚಿರ ನಾಯಿನ, ಆ ನೀರ್ನ ತೊಳೆದಾದ್ಮೇಲೆ ಕೈ ತೊಳ್ಕೋಬೇಕಾದ್ರೆ ಅದೇ ನೀರ್ನ ಕುಡ್ದಿದ್ದೀನಿ ಸರ್ ನಾನು, ಏನೀಗ ಅಂತ ಅವ್ನಿಗೆ ಡೌಟ್ ಸರ್ ಬರುತ್ತೆ. ಅದಕ್ಕೆ ಹೇಳಿ, ಆ ತರ ನೀರು ಕುಡಿಯೋದ್ರಿಂದ ನಿಮಗೆ ಬರೋದಿಲ್ಲ, ಆಲ್ರೆಡಿ ನೀರು ನೀವು ಹಾಕಿ ತೊಳೆದಿರೋದ್ರಿಂದ ವೈರಸ್ ಸತ್ತೋಗಿರುತ್ತೆ, ಭಯ ಬೀಳುವಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಜ್ವರ ಬರ್ತಾ ಇರೋದು ಬೇರೆ ಯಾವುದಕ್ಕೋ ಬಂದಿದೆ, ನೀವು ಹೋಗಿ ಮೆಡಿಕಲ್ ಡಾಕ್ಟರ್ ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಕಳಿಸ್ಕೊಟ್ಟಿದ್ವಿ. ಕೆಲವು ಸತಿ ಡೌಟ್ ಆಗಿ ಬಂದವ್ರಿಗೆ ಏನ್ ಮಾಡ್ತೀವಿ, ಟೈಟ್ರ್ ಎಸ್ಟಿಮೇಷನ್ ಮಾಡಿಸಿ ಆಂಟಿಬಾಡಿ ಟೈಟ್ರ್ ನೋಡಿಕೊಂಡು ಅದ್ರ ಮೇಲೆ ನಿಮ್ಗೆ ರೇಬಿಸ್ ಬರುತ್ತೋ ಬರೋಲ್ಲೋ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋಬಹುದಾಗುತ್ತೆ. ತಾವ್ ಹೇಳಿದ್ರಿ ಒಂದ್ ವರ್ಗವನ್ನೇ ಹೇಳಿದ್ರಿ, ಯಾರಿಗೆ ಬರುವಂತ ಹೈ ರಿಸ್ಕ್ ಯಾರ್ಯಾರಿಗಿರುತ್ತೆ ಅಂತ ಹೇಳಿ, ಈಗ ವೆಟರಿನಿಯನ್ಸ್ ಹಾಗೆ ಅರಣ್ಯ ಅಧಿಕಾರಿಗಳು ಈ ತರದವ್ರನ್ನೆಲ್ಲ ಹೇಳಿದ್ರಿ. ನೀವೆಲ್ಲ ಪ್ರತಿ ವರ್ಷನೂ ತಗಬೇಕಾಗತ್ತೋ ವ್ಯಾಕ್ಸಿನ್ ಅನ್ನ, ಅಥವಾ ಯಾವಾಗ್ಲಾರು ಲೈಫ್ ಟೈಮ್ ಅಲ್ಲಿ ಒಂದ್ಸರಿ ತಗೊಂಡ್ರೆ ಸಾಕು? ಸರ್ ಅದೇನಾಗುತ್ತೆ, ಒನ್ಸ್ ಇನ್ ಟೂ ಇಯರ್ ಅಂತ ಹೇಳ್ತಾರೆ, ಟೂ ಇಯರ್ ಅಲ್ಲಿ ನಾವು ಅಪ್ಡೇಟ್ ತಗಂತಲೇ ಇರ್ತೀವಿ, ಒಂದ್ಸರಿ ಇಲ್ಲ ಕೆಲವು ಸತಿ ನಮ್ಗೆ ಭಯ ಬಿದ್ದು ವರ್ಷಕ್ಕೊಂದ್ಸತಿನೂ ಈ ಕೆಲವು ಸತಿ ಅದೇ ಹೇಳಿನಲ್ಲ ನಂದೇ ಇನ್ಸಿಡೆಂಟ್ಸ್ 2 months ಬ್ಯಾಕ್ ನಾನು ತಾಂಡಿದ್ದೆ, ಈಗ ತಗೋಬೇಕೋ ಬೇಡ. ಅವಾಗ ಏನ್ ಮಾಡ್ತೀವಿ, ಡೌಟ್ ಬಂತು ಅಂದ್ರೆ ಎಲ್ಲಾ ಟೈಟರ್ ಎಸ್ಟಿಮೇಷನ್ ಮಾಡ್ತೀವಿ. ಟೈಟರ್ ಎಸ್ಟಿಮೇಷನ್ ಮಾಡಿ ನಮ್ಮ ಟೈಟರ್ ಡೌನ್ ಬರ್ತಾ ಇದ್ರೆ ಅಗೇನ್ ನಾವು ವ್ಯಾಕ್ಸಿನೇಷನ್ ಅಡ್ವೈಸ್ ಮಾಡ್ತೀವಿ. ಇಲ್ಲ ಟೈಟರ್ ಚೆನ್ನಾಗಿದೆ ಅಂದ್ರೆ ವರ್ಷಕ್ಕೆ ಒಂದ್ಸತಿ ಇಲ್ಲ 2 ವರ್ಷಕ್ಕೆ 1 ಸತಿ ತಗೊಂಡ್ರು ಪ್ರಾಬ್ಲಮ್ ಇಲ್ಲ ಸರ್. ಅಟ್ ಲೀಸ್ಟ್ 2 ವರ್ಷಕ್ಕೊಂದ್ಸರಿ ನೀವು ರೇಬಿಸ್ ವ್ಯಾಕ್ಸಿನ್ ತಗೋಬೇಕಾಗುತ್ತೆ. ಈಗ ಯಾವ್ದೋ ಒಂದು ಹುಚ್ಚುನಾಯಿ ಕಡಿತ ಆಯ್ತು, ಅದು ಮನುಷ್ಯರಿಗಾಗಿರ್ಬಹುದು ಬೇರೆ ಪ್ರಾಣಿಗಳಿಗಾಗಿರ್ಬಹುದು, ಈ ಪ್ರಾಣಿಗಳಿಗೆ ರೇಬಿಸ್ ಬಂತು ಅಂತ ಅಂದಾಗ ಏನೆಲ್ಲ ಲಕ್ಷಣಗಳನ್ನ ತೋರಿಸುತ್ತೆ ಅದು? ಈಗ ನಿಮ್ಗೆ ಹಸುಗ್ ಬಂತು ಅಂದ್ರೆ ಹೇಳ್ದಂಗೆ ಜೊಲ್ ಸುರಿಸುತ್ತೆ, ಜೊಲ್ ಸುರಿಸುತ್ತೆ, ಸುಮ್ನೆ ಕಿರ್ಚುತ್ತೆ. ಈಗ ಏನಾಗೋಗುತ್ತೆ, ಜೊಲ್ ಸುರಿಸೋದು, ಕಿರ್ಚೋದು, ಹೆಂಗಂದ್ರಂಗೆ ಓಡಾಡೋದು, ಕೆಲವ್ರ ಬೆದಗ್ ಬಂದಿದೆ ಅಂತ ಅನ್ಕಂತಾರೆ. ಆಮೇಲೆ ಏಮಿಂಗ್, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಎಲ್ಲೆಲ್ಲ ಹೋಗಿ ಗುಟ್ಕೊಳ್ಳೋದು, ಹೆಂಗಂದ್ರಂಗೆ ಆಡೋದು, ಇವೆಲ್ಲ ಮಾಡಕ್ ನಿಂತ್ಕೊಳ್ಳುತ್ತೆ. ಆಮೇಲೆ ನೀರಿಟ್ರೆ ನೀರು ಕುಡಿಯೋದಿಲ್ಲ. ಈ ಒಂದು ಸಿಂಪ್ಟಮ್ಸ್ ಬರ್ತಾ ಇದೆ, ನಿಮ್ಮ ಹಸು ತೋರಿಸ್ತಾ ಇದೆ, ಸುಮ್ಸುಮ್ನೆ ಕಿರಿಸ್ತಾ ಇದೆ, ಈಟಲ್ಲಿಲ್ಲ ಅಂದ್ರೆ ಬೆದಗ್ ಬಂದಿಲ್ಲ ಅಂದ್ರೆ ನೀವೊಂದು ರೇಬಿಸ್ ರೋಗ ಇರ್ಬೋದು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಹಸುಗಳಲ್ಲಿ. ಇನ್ನು ನಾಯಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ, ಕಚ್ಚಕ್ ಬರೋದು, ಚೊಲ್ ಸುರಿಸೋದು, ಮತ್ತೆ ಹೆಂಗಂದ್ರಂಗೆ ಓಡಾಡೋದು, ಇದೆಲ್ಲ ಕಾಮನ್ ಆಗಿ ಬರ್ತಾ ಹೋಗುತ್ತೆ. ಹಸುಗಳಲ್ಲಿ ಯಾವ್ದೊಂದು ನಾಯಿ ಕಚ್ಚಿದೆ, ಇಸ್ಟ್ರಿ ಇದೆ, ಜೊಲ್ ಸುರಿಸ್ತಾ ಇದೆ ಅಂದ್ರೆ ಒಂದು ಬಾಯಿ ಹುಣ್ಣು ಆಗಿದೆಯಾ ಅಂತ ನೋಡ್ಕೋಬೇಕು, ಬಾಯಿ ಹುಣ್ಣು ಇಲ್ಲ, ಇಲ್ಲ ಇನ್ನೊಂದು ಅನ್ನನಾಳದಲ್ಲಿ ಏನೋ ತೊಂದರೆ ಇದೆ ಅಂತ ನೋಡ್ಕೋಬೇಕು, ಅದೂ ಇಲ್ಲ, ಏನೂ ಇಲ್ಲ ಅಂದ್ರೆ ನೀವೊಂದು ರೇಬಿಸ್ನ ಇದನ್ನ ಇದು ಮಾಡ್ಕೋಬಹುದು. ಇದನ್ನ ಹೆಂಗ್ ಟೆಸ್ಟ್ ಮಾಡೋದು, ಹೆಂಗ್ ಹೇಳ್ಬೋದು ಪಾಸಿಟಿವ್ ಅಥವಾ ನೆಗೆಟಿವ್ ಅಂದ್ರೆ, ಮುಂಚೆ ನಮ್ಮಲ್ಲಿ ಸಾಯೋವರೆಗೂ ವೆಯ್ಟ್ ಮಾಡಿ ಬ್ರೈನ್ ಸ್ಯಾಂಪಲ್ನ ತಗೊಂಡು ಬ್ರೈನ್ ಸ್ಯಾಂಪಲ್ ಅಲ್ಲಿ ನೆಗ್ರಿ ಬಾಡೀಸ್ ಅಂತ ಮಾಡಿ, ಇಲ್ಲ ಫ್ರೂಸೆಂಟ್ ಆಂಟಿಬಾಡಿ ಟೆಸ್ಟ್ ಅಂತ ಮಾಡಿ ಪಾಸಿಟಿವ್ ನೆಗೆಟಿವ್ ಎಷ್ಟು ಸಿವಿಯಾರಿಟಿ ಅಂತ ಹೇಳ್ತೀವಿ. ಈಗ ನಮ್ಮ ಹತ್ರ ಈ ಕರೋನಾ ಟೆಸ್ಟ್ ತರ ಲ್ಯಾಟ್ರಲ್ ಫ್ಲೋ ಅಸ್ಸೆ ಅಂತ ಒಂದು ಟೆಸ್ಟ್ ಬಂದಿದೆ. ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವೊಂದು ಜೊಲ್ ಕಲೆಕ್ಟ್ ಮಾಡ್ತೀವಿ. ಜೊಲ್ ಹೆಂಗ್ ಕಲೆಕ್ಟ್ ಮಾಡ್ತೀವಿ, ಒಂದು 1/2 hour ಒಂದ್ಸತಿ, ಒಂದು 4-5 hour ಕಂಟಿನ್ಯೂಸ್ ಆಗಿ ಕನೆಕ್ಟ್ ಮಾಡ್ತೀವಿ, ಇಲ್ಲ 1 hour ಒಂದ್ಸತಿ ಕಲೆಕ್ಟ್ ಮಾಡಿ. ಏನಕ್ಕೆ ಅಂದ್ರೆ ಈ ವೈರಸ್ ಒಂದೇ ಸತಿ ಬರೋದಿಲ್ಲ, ಕೆಲವು ಸತಿ ಶೆಡ್ ಆಗುತ್ತೆ ಅಂದ್ರೆ ಜೊಲ್ಲಲ್ಲಿ ಬರುತ್ತೆ, ಕೆಲವು ಸತಿ ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಒಂದು 4 ಗಂಟೆ ಸ್ವಲ್ಪನೆ ಒಂದೊಂದು ಗಂಟೆ ಬಿಟ್ಟು ಸಲವೆ ಕಲೆಕ್ಟ್ ಮಾಡಿ ಅದನ್ನ ಲ್ಯಾಟ್ರಲ್ ಫ್ಲೋ ಅಸ್ಸೆನಲ್ಲಿ ಟೆಸ್ಟ್ ಮಾಡ್ತೀವಿ. ಈ ಟೆಸ್ಟ್ ಅಲ್ಲಿ ಪಾಸಿಟಿವ್ ಬಂತು ಅಂದ್ರೆ ರೇಬಿಸ್ ಇದೆ ಅಂತ ಕನ್ಫರ್ಮ್ ಮಾಡ್ಬಿಡ್ತೀವಿ. ಕೆಲವು ಸತಿ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಬಂತು ಅಂದ್ರೆ ರೇಬಿಸ್ ಇಲ್ಲ ಅಂತಲ್ಲ, ಯಾಕಂದ್ರೆ ನಾನು ಕಲೆಕ್ಟ್ ಮಾಡಿರುವ ಈ ಜೊಲ್ಲು ಮಾದರಿಯಲ್ಲಿ ವೈರಸ್ ಇಲ್ದಲೇ ಇರಬಹುದು, ಆದ್ರೂ ನಾವು ರೇಬಿಸ್ ಸಸ್ಪೆಕ್ಟೆಡ್ ಅಂತಾನೆ ಕ್ವಶನ್ ಮಾರ್ಕೆಟೇ ನಿಲ್ಸಿರ್ತೀವಿ. ಬಟ್ ಪಾಸಿಟಿವ್ ಬಂತು ಅಂದ್ರೆ 100% ಇದೆ, ನಾವೇನು ಟ್ರೀಟ್ಮೆಂಟ್ ಮಾಡಕ್ ಆಗೋದಿಲ್ಲ, ಸಾಯೋವರೆಗೂ ವೈಟ್ ಮಾಡಬೇಕು, ಇಲ್ಲ ನಮ್ಗೆ ದಯಾಮರಣ ಅಂತ ಒಂದು ಆಪ್ಷನ್ ಇದೆ ಅನಿಮಲ್ಸ್ ಅಲ್ಲಿ, ಇಂಜೆಕ್ಷನ್ ಕೊಟ್ಟು ಅಂದ್ರೆ ಅನಸ್ತೀಶಿಯಾ ಓವರ್ ಡೋಸ್ ಮಾಡಿ ಜೀವ ಹೋಗಂಗ್ ಮಾಡಿ ನಾವು ಮಣ್ಣು ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಇಲ್ಲ ಅಂದ್ರೆ ಏನಾಗೋಗುತ್ತೆ, ಒಂದೊಂದಿಂದ ಇನ್ನೊಂದು. ಈ ಕೆಲವು ಸತಿ ಏನಾಗಿರುತ್ತೆ, ಮನೇಲಿ ಹಸು ಅಫೆಕ್ಟ್ ಆಗಿರುತ್ತೆ, ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ರುದ್ರ ಎಲ್ಲಾನು ಮುಟ್ಟಿರ್ತಾರೆ. ಈಗ ಸರ್ ನಾವು ವ್ಯಾಕ್ಸಿನ್ ತಗೋಬೇಕಾ ಬೇಡ, ನಾವು ಹೇಳೋದು ಚಾನ್ಸ್ ತಗೋಣಕ್ ಆಗಲ್ಲ. ಏನಕ್ಕೆ ಅಂದ್ರೆ ಇದು ಟ್ರೀಟ್ಮೆಂಟ್ ಇಲ್ಲ, ನಿಮ್ಗೇನು ವ್ಯಾಕ್ಸಿನ್ ಮಾಡಿಸ್ಕೊಳೋದ್ರಿಂದ ತೊಂದರೆ ಅಂತೂ ಆಗೋದಿಲ್ವಾ? ದಯವಿಟ್ಟು ವ್ಯಾಕ್ಸಿನ್ ಹೋಗಿದ್ವಿ, ಇಡೀ ಮನೆ ಮಕ್ಕಳುಗಳಿಗೆಲ್ಲಾರ್ಗು ವ್ಯಾಕ್ಸಿನ್ ಮಾಡಿಸಿದ್ವಿ, ಒಂದು ಹಸು ಅಫೆಕ್ಟ್ ಆಯ್ತು ಅಂದ್ರೆ ಅವನು ಇದರಿಂದ ಮುಟ್ಟಿರೋನಿರ್ಬೋದು, ಅವ್ರ ಮನೆ ಕೆಲ್ಸಕ್ಕೆ ಬರೋನಿರ್ಬೋದು, ಇಲ್ಲ ಮನೇಲಿ ಎಷ್ಟು ಜನ ಮಕ್ಕಳಿದ್ರೆ ಹಸುನ ಯಾರು ಇಟ್ಕೊಂಡು ಹೋಗ್ತಾರೆ, ಎಲ್ಲರಿಗೂ ವ್ಯಾಕ್ಸಿನ್ ಮಾಡ್ಕೊಳಕ್ ಹೇಳ್ತೀವಿ. ಏನಕ್ಕೆ ನಾವು ಚಾನ್ಸ್ ತಗೋಣಕ್ ಆಗೋದಿಲ್ಲ, ಒಂದು ಸತಿ ಕಾಯಿಲೆ ಬಂತು ಅಂದ್ರೆ ಟ್ರೀಟ್ಮೆಂಟ್ ಇಲ್ಲ. ಆದ್ರಿಂದ ಯಾರ್ಯಾರು ಹಸುವಿನ ಸಂಪರ್ಕಕ್ಕೆ ಬಂದಿರ್ತಾರೋ ಎಲ್ಲರಿಗೂ ವ್ಯಾಕ್ಸಿನ್ ಮಾಡಿಸ್ಕೊಳಕ್ ಹೇಳ್ತೀವಿ. ಇದು ನಮ್ದು ಪ್ರೋಟೋಕಾಲ್, ನಾವು ಈ ತರ ಪ್ಲಾನ್ ಮಾಡ್ಬಿಟ್ಟು ಹೇಳ್ಕೊಡ್ತೀವಿ ಅವ್ರಿಗೆ. ಈಗ ನಮ್ಮ ಮನೆಯ ವ್ಯಾಪ್ತಿಯಲ್ಲಿ ಅಥವಾ ನಮ್ಮ ಬೀದಿಯ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ಹುಚ್ಚುನಾಯಿ ಇದೆ ಅಂತ ಹೇಳಿ ನಮಗೆ ಗೊತ್ತಾಯ್ತು ಅಂತ ಅಂದಾಗ, ಅಥವಾ ನಮ್ಮ ಮನೆಯ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಹಸುಗೋ ಅಥವಾ ಕುರಿಗೋ ಬೆಕ್ಕಿಗೋ ನಾಯಿಗೋ ರೇಬಿಸ್ ಬಂದಿದೆ ಅನ್ನುವಂಥದ್ದು ಗೊತ್ತಾದಾಗ ಎಷ್ಟರ ಮಟ್ಟಿಗೆ ಜಾಗ್ರತೆ ವಹಿಸ್ಕೊಂಡು ನಾವು ಹೇಗಿರ್ಬೇಕಾಗುತ್ತೆ? ಒಂದು ಈಗ ಹಸುಗಳಿಗೆ ಬಂದ್ರೆ ನಾನು ಹೇಳಿದೆ ಆಲ್ರೆಡಿ ಡೆಡ್ ಎಂಡ್ ಹೋಸ್ಟ್ ಅಂತ. ಡೆಡ್ ಎಂಡ್ ಹೋಸ್ಟ್ ಅಂದ್ರೆ ಹಸುಗ್ ಬಂದ್ಮೇಲೆ ಅಲ್ಲಿಂದ ಬೇರೆಯವರು ಟ್ರಾನ್ಸ್ಫರ್ ಅಂದ್ರೆ ನೀವಾಗ ನೀವು ಹೋಗಿ ಮುಟ್ಟಿ ನಿಮ್ ಕೈಯಲ್ಲಿ ಗಾಯ ಇದ್ದು ನಿಮ್ಗೆ ಬರುವ ಇದಿರುತ್ತೆ, ಅದು ಒಂದು ಹಸುದ್ರಿಂದ ನಿಮ್ಗೆ ತೊಂದರೆ ಆಗೋ ಚಾನ್ಸಸ್ ಕಮ್ಮಿ. ಬಟ್ ನೀವು ಮುಟ್ಟಿದ್ರೆ ನಿಮ್ಗೆ ಬರಬಹುದು ಅಂದ್ರೆ ಕೈಯಲ್ಲಿ ಗಾಯ ಇದ್ರೆ ಮಾತ್ರ. ಬಟ್ ಈ ನಾಯಿನಲ್ಲಿ ಏನಾಗೋಗುತ್ತೆ ಅಂದ್ರೆ ನಾಯಿ ಕಚ್ಚಕ್ ಸ್ಟಾರ್ಟ್ ಮಾಡುತ್ತೆ. ಆ ಒಂದು ಯಾವುದೇ ರೀತಿಯಾದ ನಾಯಿ ಕಚ್ಚಿಸ್ಕೊಂಡಂಗೆ ನೋಡ್ಕೋಬೇಕು. ಕಚ್ಚಿಸ್ಕೊಂಡ ತಕ್ಷಣ ಅಸ್ಮತ್ ಕಚ್ಚಿತು ಅಂದ್ರೆ ನಿಮ್ಗೆ ಡೌಟ್ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಹಾಸ್ಪಿಟಲ್ಗೆ ಹೋಗ್ಬೇಕು, ಹಾಸ್ಪಿಟಲ್ ಇಮ್ಯುನೋಗ್ಲೋಬಿನ್ಸ್ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕಾಗುತ್ತೆ. ಆ ನಾಯಿ ಯಾವ್ದಾದ್ರು ಕಚ್ತಾ ಇದೆ ಅಂದ್ರೆ ನೀವು ಮುನ್ಸಿಪಾಲಿಟಿ ನಗರಸಭೆಗೆ ಹೇಳಿ ಆ ನಾಯಿನ ಐಸೋಲೇಟ್ ಮಾಡಿ ಅಬ್ಸರ್ವೇಷನ್ ಅಲ್ಲಿ ಇಟ್ಕೊಂಡು ಈ ನಾಯಿಯನ್ನು ಡೆತ್ ಆಯ್ತಾ ಇಲ್ಲ ಏನಿದೆಯಾ ಅಂತೇಳಿ, ಇಲ್ಲ ಅಂದ್ರೆ ಅದೊಂದು ಜೊಲ್ಲು ಮಾದರಿಯನ್ನು ತಗೊಂಡು ಟೆಸ್ಟ್ಗೆ ಹಾಕಿ ಪಾಸಿಟಿವ್ ಬಂತಾ ಇಲ್ಲ ಅನ್ನೋದನ್ನ ನೀವು ಗಮನ ಹರಿಸ್ಕೋಬೇಕಾಗುತ್ತೆ. ಅದ್ರ ಮೇಲೆ ನೀವು ಗಮನ ಹರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ನಾಯಿ ಇರೋವರೆಗೂ ನೋಡ್ಕೋಬೇಕು, ಇಲ್ಲ ರೇಬಿಸ್ ಪಾಸಿಟಿವ್ ಬಂತು ನಾವು ಹೇಳಿ ದಯಾಮರಣ ಮಾಡಿ ಆಮೇಲೆ ಬೇಕಾದ್ರೆ ಅದನ್ನು ಬ್ರೈನ್ ಸ್ಯಾಂಪಲ್ ತೆಗೆದು ಎಷ್ಟು ಸಿವಿಯಾರಿಟಿ ಇದೆ ಅಂತ ನೋಡ್ಕೊಂಡು ಯಾರನ್ನು ಕಚ್ಚಿಸ್ಕೊಂಡಿದ್ದಾರೆ ಏನಿದ್ರೆ ನೋಡ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇದು ತುಂಬಾ ಮುಖ್ಯವಾದ ವಿಷಯ, ಗಮನದಲ್ಲಿ ಇಟ್ಕೋಬೇಕು. ಈಗೇನಾಗ್ತಾ ಇದೆ, ಬೀದಿ ನಾಯಿಗಳ ಅವಳಿ ಜಾಸ್ತಿ ಇರೋದ್ರಿಂದ ಈ ಒಂದು ರೇಬಿಸ್ ಸ್ಪ್ರೆಡ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಏನಾಗೋಗ್ಬಿಡುತ್ತೆ, ನಾವು ಬರೀ ನಾಯಿ ಬಗ್ಗೆ ಮಾತಾಡ್ತಾ ಇದೀವಿ, ಈ ಮುಖ್ಯವಾಗಿ ಈಗ ಅಪಾರ್ಟ್ಮೆಂಟ್ ಕಲ್ಚರ್ ಬಂದಿರೋದ್ರಿಂದ ಬೆಕ್ಕು ಸಾಕೋದು ಜಾಸ್ತಿ ಆಗ್ತಾ ಇದೆ. ಈ ನಾಯಿಗಳು ವ್ಯಾಕ್ಸಿನ್ ಮಾಡಿಸ್ತಾ ಇದಾರೆ ಯಾಕಂದ್ರೆ ರೇಬಿಸ್ ಬರುತ್ತೆ ಅಂತ ಗೊತ್ತು. ಕೆಲವರು ಏನ್ ಮಾಡ್ತಾರೆ, ಬೆಕ್ಕನ್ನು ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಬೆಕ್ಕಿಂದನೂ ರೇಬಿಸ್ ಬರುವ ಚಾನ್ಸಸ್, ನಾಯಿ ಇನ್ ಬೆಕ್ಕು ವ್ಯಾಕ್ಸಿನ್ ಮಾಡಿಸ್ಬೇಕಂತ ನಮ್ಮನ್ನೇ ಕ್ವಶನ್ ಮಾಡ್ತಾರೆ. ಬೆಕ್ಕನ ಸಾಕಿ ನಾಯನ ಸಾಕಿ ರೇಬಿಸ್ ವ್ಯಾಕ್ಸಿನ್ ಕಂಪಲ್ಸರಿ ವ್ಯಾಕ್ಸಿನ್. ಇನ್ನೊಂದು ಬೆಕ್ಕಲ್ ಪ್ರಾಬ್ಲಮ್ ಏನು ಅಂದ್ರೆ ಬೆಕ್ಕು ಬಂದು ನೆಕ್ಕುತ್ತೆ, ಕೈಯಲ್ಲಿ ಗಾಯ ಇರುತ್ತೆ, ಕಚ್ಚಲೇಬೇಕಂತೇನಲ್ಲ, ಗಾಯ ಇದ್ದು ಜೊಲ್ಲಲ್ಲಿ ಏನನ್ನ ವೈರಸ್ ಇದ್ದು ನಿಮ್ ನೆಕ್ಕಕ್ಕೆ ನಿಂತ್ಕೊಂತು ಅಂದ್ರೆ ಅದರಿಂದ ಬರುವ ಚಾನ್ಸಸ್ ಜಾಸ್ತಿ ಇದೆ. ಈ ಬೆಕ್ಕಲ್ಲಿ ರೇಬಿಸ್ ಬಂದು ಸಾಯಿರೋ ಚಾನ್ಸಸ್ ಜಾಸ್ತಿ ಇದೆ, ಬಟ್ ಗಮನ ಹರಿಸ್ತಾ ಇಲ್ಲ. ಎಲ್ಲ ಒಂದು ಸಾಕು ಪ್ರಾಣಿಗಳನ್ನ ಯಾರ್ಯಾರು ಸಾಕ್ತಾ ಇದ್ರೆ ನಾಯಿ ಆಗ್ಲಿ ಬೆಕ್ಕಾಗ್ಲಿ ಎವ್ರಿ ವರ್ಷ ಮರಿದಲ್ಲೇನೆ ನಿಮ್ ನಾಯಿ ಬೆಕ್ಕಿಗೆ ವ್ಯಾಕ್ಸಿನ್ ಮಾಡಿಸಿ. ಇದನ್ನ ಮಾಡಿಸೋದ್ರಿಂದ ನೀವು ಸೇಫ್ ಆಗಿರ್ತೀರ, ಅದ್ರ ಜೊತೆಗೆ ನಿಮ್ ನಾಯಿಗೂ ರೇಬಿಸ್ ಬರ್ದಂಗೆ ತಡಿಬಹುದು, ನಿಮ್ಮ ಬೆಕ್ಕಿಗೂ ರೇಬಿಸ್ ಬರ್ದಂಗೆ ತಡಿಬಹುದು. ನಾವು ಏನ್ ಸಜೆಸ್ಟ್ ಮಾಡ್ತೀವಿ, ಯಾರನ್ನ ನಾಯಿ ಸಾಕಿ ಯಾರಾದ್ರೂ ಬೆಕ್ಕು ಸಾಕಿ ನೀವು ಮನೆಗೆ ತಂದಿದ್ದೀರಾ ಅಂದ್ರೆ ಹೋಗಿ ಫಸ್ಟ್ ಪಶು ಇದನ್ನ ಸಂಪರ್ಕಿಸಿ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಕೇಳ್ಕೊಳ್ಳಿ. ನೀವು ಬೇರೆ ವ್ಯಾಕ್ಸಿನ್ ಹಾಕ್ಸಿರೋ ಬಿಡ್ತಿರೋ ಗೊತ್ತಿಲ್ಲ, ರೇಬಿಸ್ ಮಾತ್ರ ಮರಿದಲೇ ಹಾಕ್ಸಿ ಅನ್ನೋದು ನನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಕೇಳುಗರಿಗೆ ನಾನು ಹೇಳ ಬಯಸ್ತಾ ಇದ್ದೇನೆ. ಕಡೆಯದಾಗಿ ನೀವು ಹೇಳಿದ ಒಂದು ಮಾತು ಬಹಳ ಚೆನ್ನಾಗಿ ನೆನಪಿರುತ್ತೆ, ಈ ರೇಬಿಸ್ ಬಂತು ಅಂತ ಹೇಳಿದ್ರೆ ಚಿಕಿತ್ಸೆ ಇಲ್ಲ, ಹಾಗಾಗಿ ರೇಬಿಸ್ ಬರುವಂತಹ ಸಾಧ್ಯತೆಗಳೇನೇನಿದಾವೋ ಅವೆಲ್ಲದನ್ನು ಕೂಡ ನಾವು ತಡಿಬೇಕು, ಜಾಗ್ರತೆಯಿಂದ ಇರಬೇಕು, ಇದೊಂದೇ ಮದ್ದು ಅಂತ ಹೇಳ್ತಾ ಈ ಹುಚ್ಚುನಾಯಿ ಕಡಿತ ಮತ್ತೆ ಅದರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಡಾಕ್ಟ್ರೆ? ನನ್ನ ಮೊಬೈಲ್ ನಂಬರು 9844013710. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9844013710. ಒಳ್ಳೆದು ಡಾಕ್ಟರ್ ಡಿ ಆರ್ ಮಂಜುನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹುಚ್ಚುನಾಯಿ ಕಡಿತ ಮತ್ತು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹುಚ್ಚುನಾಯಿ ಕಡಿತ ಮತ್ತು ನಿರ್ವಹಣೆ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ರೇಬಿಸ್ ದಿನ September 28 ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಆರ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಈಗ ಕೇಳೋಣ ರೈತರಿಗೆ ಸಲಹೆ ಅರಕಲಗೂಡು ವಿ ಮಧುಸೂದನ್ ಅವರಿಂದ. ಹೈನುಗಾರಿಕೆಯನ್ನ ಮಾಡತಕ್ಕಂತಹ ಕೃಷಿಕರು ಸಾಮಾನ್ಯವಾಗಿ ಎದುರಿಸತಕ್ಕಂತಹ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಕೆಚ್ಚಲಬಾವು. ಈ ಕೆಚ್ಚಲಬಾವು ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡೋದಿಲ್ವೋ ಅಂತಹ ಕೊಟ್ಟಿಗೆಗಳಲ್ಲಿ ಇರುವಂತಹ ಹಸುಗಳನ್ನ ಸಾಮಾನ್ಯವಾಗಿ ಬಾಧಿಸುತ್ತೆ. ಈ ಕೆಚ್ಚಲಬಾವಿನಲ್ಲಿ ಎರಡು ವಿಧಾನಗಳನ್ನ ನಾವು ಗಮನಿಸಬಹುದು. ಮೊದಲನೆಯದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಕೆಚ್ಚಲಬಾವು. ಈ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಕೆಚ್ಚಲು ಊದಿಕೊಳ್ಳುತ್ತೆ, ಗಟ್ಟಿಯಾಗಿರುತ್ತೆ ಮತ್ತು ಹಾಲಿನ ಬಣ್ಣ ಕೆಟ್ಟು ಹೋಗುತ್ತೆ. ಹಾಲು ಹೆಪ್ಪಾಗ್ತಕ್ಕಂಥದ್ದು, ಹಾಲಿನಲ್ಲಿ ಕೀವು ಬರ್ತಕ್ಕಂಥದ್ದು, ರಕ್ತ ಬರ್ತಕ್ಕಂಥದ್ದು, ಈ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸುತ್ತೆ. ಇಂತಹ ಲಕ್ಷಣಗಳು ಇರುವಂತಹ ಹಾಲು ಏನಿರುತ್ತೋ ಈ ಹಾಲನ್ನು ನೀಡ್ತಾ ಇರತಕ್ಕಂತಹ ಹಸುವಿಗೆ ಕೆಚ್ಚಲಬಾಹು ಬಂದಿದೆ ಅಂಥೇಳಿ ನಾವು ಬಹಳ ಸುಲಭವಾಗಿ ಪತ್ತೆಯನ್ನ ಮಾಡಬಹುದು. ಮತ್ತೊಂದು ಕೆಚ್ಚಲ ಬಾವಿನ ಪ್ರಕಾರ ಅಂತ ಹೇಳಿದರೆ ಅದು ಸುಪ್ತ ಕೆಚ್ಚಲಬಾವು ಅಂತ ಹೇಳಿ. ಈ ಸುಪ್ತ ಕೆಚ್ಚಲಬಾವಿನಲ್ಲಿ ಈ ಯಾವುದೇ ತರಹದ ಲಕ್ಷಣಗಳು ಕೂಡ ಕಾಣೋದಿಲ್ಲ, ಆದರೆ ಹಾಲಿನ ಇಳುವರಿ ಮಾತ್ರ ದಿವಸದಿಂದ ದಿವಸಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಲಿನ ಗುಣಮಟ್ಟದಲ್ಲಿಯೂ ಕೂಡ ಕುಸಿತ ಆಗುತ್ತೆ. ಹಾಲಿನಲ್ಲಿ ಬರ್ತಕ್ಕಂತಹ ಜೀವಕೋಶಗಳ ಸಂಖ್ಯೆ ಪ್ರತಿ ಮಿಲಿಲೀಟರ್ ಹಾಲಿನಲ್ಲಿ 2 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಇರುತ್ತೆ. ಈ ಸ್ಥಿತಿಗೆ ನಾವು ಸುಪ್ತ ಕೆಚ್ಚಲಬಾವು ಅಂಥೇಳಿ ಕರಿತೇವೆ. ಸಾಮಾನ್ಯವಾಗಿ ಕೃಷಿಕರು ಈ ಸುಪ್ತ ಕೆಚ್ಚಲಬಾವನ್ನು ಗುರುತು ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತ ಅಂದರೆ ಯಾವುದೇ ಲಕ್ಷಣಗಳು ಕೂಡ ನಮಗೆ ನೇರವಾಗಿ ಗೋಚರಿಸದೇ ಇರೋದ್ರಿಂದ ನಾವು ಈ ಪ್ರಕಾರವನ್ನು ಪತ್ತೆಯನ್ನು ಮಾಡುವಂಥದ್ದು ಒಂದಷ್ಟು ಕಷ್ಟವಾಗುತ್ತೆ. ಆದರೆ ಒಂದು ಸಣ್ಣ ಪರೀಕ್ಷೆಯ ಮೂಲಕ ಈ ಸುಪ್ತ ಕೆಚ್ಚಲ ಭಾವವನ್ನು ನಾವು ಪತ್ತೆಯನ್ನು ಮಾಡಬಹುದು. ಸುಪ್ತ ಕೆಚ್ಚಲ ಭಾವವನ್ನು ಕ್ಯಾಲಿಫೋರ್ನಿಯಾ ಮ್ಯಾಸ್ಟ್ರೈಟಿಸ್ ಟೆಸ್ಟ್ ಅಂದರೆ ಕ್ಯಾಲಿಫೋರ್ನಿಯಾ ಕೆಚ್ಚಲ ಬಾವು ಪರೀಕ್ಷೆ ಮೂಲಕ ಸುಲಭವಾಗಿ ಪತ್ತೆಯನ್ನು ಮಾಡಬಹುದು. ಈ ಪರೀಕ್ಷೆಗೆ CMT ಹಿಡಿಕೆ, ಕೆಚ್ಚಲು ಬಾವು ಪರೀಕ್ಷಾ ದ್ರಾವಣ ಇಷ್ಟು ಇದ್ರೆ ಸಾಕಾಗುತ್ತೆ. ನಾವು ಮನೆಯಲ್ಲಿಯೇ ಸುಲಭವಾಗಿ ಈ ಪರೀಕ್ಷೆಯನ್ನು ಮಾಡಿ ಕೆಚ್ಚಲು ಬಾವು ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಗುರುತನ್ನು ಮಾಡಬಹುದು. CMT ಹಿಡಿಕೆಯಲ್ಲಿ 4 ವೃತ್ತಾಕಾರದ ಬಟ್ಟಲುಗಳು ಇರುತ್ತೆ. ಹಸುವಿನ ಕೆಚ್ಚಲಿನ 4 ತೊಟ್ಟುಗಳಿಂದಲೂ ಕೂಡ ಸುಮಾರು 3-5 ಮಿಲಿಲೀಟರ್ ಹಾಲನ್ನು ಸಮಾನವಾಗಿ ಮತ್ತು ಪ್ರತ್ಯೇಕವಾಗಿ ಈ 4 ಬಟ್ಟಲುಗಳಿಗೆ ಹಿಂಡಿಕೊಳ್ಳಬೇಕು. ಆನಂತರ ಅಷ್ಟೇ ಪ್ರಮಾಣದ CMT ದ್ರಾವಣವನ್ನು ಪ್ರತಿ ಬಟ್ಟಲಿಗೆ ಹಾಕಬೇಕು. ನಂತರ ಸುಮಾರು 15 ಸೆಕೆಂಡುಗಳ ಕಾಲ CMT ಹಿಡಿಕೆಯನ್ನು ಬಲ ಮತ್ತು ಎಡದಿಕ್ಕುಗಳಲ್ಲಿ ವೃತ್ತಾಕಾರವಾಗಿ ತಿರುಗಿಸಿ ಹಾಲು ಮತ್ತು ದ್ರಾವಣ ಒಂದಕ್ಕೆ ಒಂದು ಬೆರೆಯುವ ಹಾಗೆ ಮಾಡಬೇಕು. ಆನಂತರ ಮಿಶ್ರಣದಲ್ಲಾಗ್ತಕ್ಕಂತಹ ಬದಲಾವಣೆಗಳನ್ನು ಗಮನಿಸಬೇಕು. ಹಾಲು ಮತ್ತು ದ್ರಾವಣದ ಮಿಶ್ರಣ ತಿಳಿಯಾಗಿ ಹಾಲಿನ ಹಾಗೆಯೇ ಇದ್ರೆ ನಾವು ಕರೆದಂತಹ ಹಾಲು ಪರಿಶುದ್ಧವಾಗಿದೆ ಅಂಥೇಳಿ ಅರ್ಥ. ಸುಪ್ತ ಕೆಚ್ಚಲ ಬಾವಿನ ಲಕ್ಷಣಗಳಿಲ್ಲ ಅಂಥೇಳಿ ನಾವು ಅಂದಾಜನ್ನು ಮಾಡಬಹುದು. ಹಿಡಿಕೆಯನ್ನು ತಿರುಗಿಸಿದಾಗ ಹಾಲು ಮತ್ತು ದ್ರಾವಣ ಬೆರೆತು ತೆಳು ಲೋಳೆಯಂತಹ ಹಾಲು ಕಂಡುಬಂದರೆ ಅಲ್ಪ ಪ್ರಮಾಣದ ಸುಪ್ತ ಕೆಚ್ಚಲ ಬಾವು ಇದೆ ಅಂಥೇಳಿ ತಿಳಿಬಹುದು. ದ್ರಾವಣವನ್ನು ಹಾಲಿಗೆ ಮಿಶ್ರಣವನ್ನು ಮಾಡಿ ತಕ್ಷಣವೇ ನಿರ್ದಿಷ್ಟವಾಗಿ ಗಟ್ಟಿಯಾದ ಲೋಳೆಯಂತಹ ಪದಾರ್ಥ ಕಂಡರೆ ಮಧ್ಯಮ ಪ್ರಮಾಣದ ಸುಪ್ತ ಕೆಚ್ಚಲ ಬಾವು ಅಂಥೇಳಿ ತಿಳಿಬಹುದು. ಹಾಗೆಯೇ ದ್ರಾವಣವನ್ನು ಹಾಲಿಗೆ ಹಾಕಿದ ತಕ್ಷಣ ಹಾಲು ನಿರ್ದಿಷ್ಟವಾಗಿ ಲೋಳೆಯಾಗಿ ಹಿಡಿಕೆಯನ್ನು ಅಲುಗಾಡಿಸಿದಾಗ ಸಣ್ಣ ಸಣ್ಣ ಗಡ್ಡೆಗಳು ಕಾಣಿಸಿದರೆ ಹೆಚ್ಚಿನ ಪ್ರಮಾಣದ ಸುಪ್ತ ಕೆಚ್ಚಲ ಬಾಹು ಇದೆ ಅನ್ನುವಂಥದ್ದನ್ನು ತಿಳಿಬಹುದು. ಹೀಗೆ ಬಹಳ ಸುಲಭವಾಗಿ ತಿಳಿಯಲಿಕ್ಕೆ ಸಾಧ್ಯ ಇರುವಂತಹ ಈ ಕಾಯಿಲೆಯನ್ನು ಆದಷ್ಟು ಬೇಗ ಗುರುತಿಸಿ ಉತ್ತಮ ಗುಣಮಟ್ಟದ ಹಾಲನ್ನು ಹಿಂಡಬೇಕು. ಈ ಮೂಲಕ ನಮ್ಮ ಕೃಷಿಕರ ಆರ್ಥಿಕ ಸ್ಥಿತಿಗತಿಯೂ ಕೂಡ ಚೆನ್ನಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಇದುವರೆಗೆ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸರಸ್ವತಿ ಬುದ್ದಯ್ಯ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಜಂಗಮಾ ಚಿನ್ನಾದುಂಗುರಲೋನೆ ಜಂಗಮಾ ಹೇಳಿದೆಯು ನೀ